ಮಳೆಯನ್ನು ಅವಲಂಬಿತವಾಗ ಕೃಷಿ. ಆದ್ರಿಂದ ಒಂದು ವರ್ಷ ಮಳೆ ಕಡಿಮೆ ಆಗಿ ಲಾಸ್ ಆಗ್ತದೆ, ಕೆಲವು ವರ್ಷ ಮಳೆ ಜಾಸ್ತಿ ಆಗಿಯೂ ಬೇಸಾಯಕ್ಕೆ ತೊಂದರೆ ಆಗ್ತದೆ. ಆದ್ರಿಂದ ಅದರಿಂದ ಒಂದು ನಿರ್ದಿಷ್ಟವಾದ ಒಂದು ನಾವು ಆದಾಯವನ್ನು ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತೆ ಜನರ ಸಮಸ್ಯೆ, ಕೂಲಿ ಆಳುಗಳ ಸಮಸ್ಯೆ, ಅದು ಈಗ ನಮ್ಮ ಈ ಕೃಷಿಯಲ್ಲಿ ನಾವು ಎದುರಿಸುವ ದೊಡ್ಡ ಸಮಸ್ಯೆಗಳು, ಸವಾಲುಗಳು. ಈಗ ಈ ಕೆಲಸವನ್ನ ಕೂಲಿ ಆಳುಗಳನ್ನು ಇಟ್ಟುಕೊಂಡು ಮಾಡುವಂತಹದ್ದು ಮತ್ತು ಒಂದಷ್ಟು ಯಾಂತ್ರೀಕರಣ ಮಾಡುವಂತಹದ್ದು, ಈ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ನಿಮ್ಮ ಒಂದು ಪ್ರದೇಶದಲ್ಲಿ? ಇತ್ತೀಚಿನ ದಿನಗಳಲ್ಲಿ ನಮ್ದೀಗ ಯಾಂತ್ರಿಕತಾ ಬೇಸಾಯ ಜಾರಿ ಆಗ್ತಾ ಇದೆ. ಹೆಚ್ಚಿನ ಜನರು ಅದಕ್ಕೆ ಒಲವು ತೋರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಅಂದ್ರೆ ಹಿಂದಿನ ಜನರ ಅಪ್ಪ ಹೇಗೆ ಮಾಡ್ಕೊಂಡ್ರೆ ಮಗನ ಅದೇ ರೀತಿ ಮಾಡೋದ್ರೊಳಗೆ ಹೊಸ ಒಂದು ವ್ಯವಸ್ಥೆಗೆ ಒಗ್ಗಿಕೊಳ್ಳುವುದು ಅಂದ್ರೆ ಬಹಳ ಇದು. ಯಾಕಂದ್ರೆ ರಿಸ್ಕ್ ತಗೊಳ್ಳೋದಿಲ್ಲ, ಆದಷ್ಟು ಆಯ್ತು ಸಾಕಂದ್ರೆ. ಯಾಕಂದ್ರೆ ಬೇಸಾಯವನ್ನ ನಂಬಿ ಬದುಕುವ ಸಂಖ್ಯೆ ಕಡಿಮೆ, ಅಂದ್ರೆ ಬೇರೆ ಒಂದು ಉದ್ಯೋಗ ಮಾಡ್ಕೊಂಡಿರ್ತಾರೆ. ಆದ್ರೆ ನಾನ್ ಹೇಳೋದಂದ್ರೆ ಈಗ ಕೂಲಿ ಕಾರ್ಮಿಕರಿಗಿಂತ ಯಾಂತ್ರಿಕದ ಬೇಸಾಯದಿಂದ ಲಾಭಾಂಶ ಇದೆ ಅಂತ ಹೇಳಿ ನಾನು ಹೇಳ್ತೇನೆ. ಉದಾಹರಣೆಗೆ ಈಗ ಒಂದು ಎಕರೆಗೆ ಕೂಲಿ ಆಳುಗಳಲ್ಲ ನಮ್ಮ ಈ ಒಂದು ಪರಿಸರದಲ್ಲಿ 20 ಜನ ಹೆಣ್ಣು ಆಳ್ಬೇಕಾಗತ್ತೆ, ಒಂದು 4-5 ಜನ ಗಂಡು ಆಳ್ಬೇಕು ಒಂದು ಎಕರೆ ನೆಡ್ಲಿಕ್ಕೆ. 20 ಜನರಿಗೆ ಒಬ್ಬೊಬ್ಬರಿಗೆ ನಾವು ಈಗ 350 ರೂಪಾಯಿ ಉಂಟು, ಅದು ಒಂದು 300 ರೂಪಾಯಿ ಲೆಕ್ಕ ಹಾಕಿದ್ರು 20 ಜನಗೆ 6,000 ರೂಪಾಯಿ ಆಗ್ತದೆ. ಗಣಿತರಿಗೆ ಒಂದು 5 ಜನರಿಗೆ 6×3,000 ಅಲ್ಲಿಗೆ 9,000 ರೂಪಾಯಿ ಆಗಿತ್ತು ಖರ್ಚು. ಅದೇ ಮಿಷನ್ ಅಲ್ಲ ನೀವು ನೀಡುವುದಾದ್ರೆ ಮ್ಯಾಟ್ ನಾವೇ ರೆಡಿ ಮಾಡ್ಕೊಳ್ರೆ ಹೆಚ್ಚು ಕಡಿಮೆ 1 ಎಕರೆಗೆ 2.5 ಗಂಟೆಯಲ್ಲಿ ನಾಟಿ ಮಾಡಬಹುದು. ಅಲ್ಲಿ ಖರ್ಚುಗಳು ನಮಗೆ 3,500 ರೂಪಾಯಿ ಅಷ್ಟು ಅಜಗಾಂತರ ಉಂಟು. 3,500-10,000 ರೂಪಾಯಿ. ಆದ್ರಿಂದ ಯಾಂತ್ರಿಕತಾ ಕೃಷಿ ಬಹಳ ಉತ್ತಮ ಅಂತ ನಾನು ಹೇಳ್ತೇನೆ. ನೀವು ಯಾವ ರೀತಿ ಯಾಂತ್ರೀಕರಣವನ್ನು ಅಳವಡಿಸಿಕೊಂಡಿರಿ? ನಾನು ಈ ವರ್ಷ ಒಂದು 1/2 ಎಕರೆ ಜಾಗವನ್ನು ನಾನು ಕೂಲಿ ಆಳನ್ನ ಮಾಡಿಸಿದ್ದೇನೆ, ಮತ್ತೆ 1 ಎಕರೆ ಜಾಗವನ್ನು ನಾವು ಯಾಂತ್ರಿಕದಿಂದ ಮಾಡಿದ್ದೇನೆ. ಈಗ ಬಾಡಿ ಆಧಾರಿತ ಸೇವಾ ಕೇಂದ್ರಗಳು ಕೂಡ ಬೇರೆ ಬೇರೆ ಪ್ರದೇಶದಲ್ಲಿ ಇದೆ, ನಿಮ್ಮ ಊರಿನಲ್ಲಿ ಹೇಗಿದೆ ವ್ಯವಸ್ಥೆ ಎಲ್ಲ? ನಮ್ಮಲ್ಲಿ ಅಂದ್ರೆ ನಾವು ಅಂದ್ರೆ ಈ ಕೃಷಿ ಕೇಂದ್ರದಿಂದ ಅವ್ರದ್ದೆಲ್ಲ ಬಾಡಿಗೆ ಯಂತ್ರಧಾರ ಮಿಷನ್ ಒಂದು ಉಂಟು, ಆದ್ರೆ ಅವರಿಗೆ ಮಿಷನ್ ಕಮ್ಮಿ ಉಂಟು, ಒತ್ತಡ ಜಾಸ್ತಿ ಉಂಟು. ಆದ್ರೆ ನಮ್ಮ ಟೈಮಿಗೆ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮ ಲೋಕಲ್ ಅಲ್ಲಿ ಇದ್ದುವಂತ ಆ ಮಿಷನ್ ಉಪಯೋಗಿಸಿಕೊಂಡು ನಾವು ಕೃಷಿ ಕಾರ್ಯವನ್ನು ಮಾಡ್ತಿದ್ದೇವೆ. ಈಗ ಕೈಯಿಂದ ನಾಟಿ ಮಾಡುವಂತಹದ್ದು ಮತ್ತು ಈ ಯಂತ್ರದಿಂದ ನಾಟಿ ಮಾಡುವಂತಹದ್ದು ಏನಾದರೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಕಾಣುತ್ತದೆ? ಯಾಂತ್ರಿಕದ ಮಿಷನ್ನಿಂದ ನಿಮಗೆ ಇಳುವರಿ ಜಾಸ್ತಿ ಆಗ್ತದೆ, ಮತ್ತು ಆ ಭತ್ತದ ಸಸಿಗಳಿಗೆ ಕಾಯಿಲೆ ಕಡಿಮೆ ಆಗ್ತದೆ, ಇಳುವರಿ ಜಾಸ್ತಿ ಆಗ್ತದೆ. ಆಮೇಲೆ ಈಗ ಇದಕ್ಕೊಂದು ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡಬೇಕು ಈಗ ಯಾಂತ್ರೀಕೃತ ನಾಟಿ ಮಾಡಬೇಕಿದ್ರೆ? ಯಾಂತ್ರಿಕತ ನಾಟಿಗಾಗಿ ನಾವು ಏನಂದ್ರೆ ಈ ಸಾರಯುಕ್ತವಾದ ಒಂದು ಮಣ್ಣನ್ನು ಗಾಳಿಸಿ ಇಟ್ಕೊಳ್ಬೇಕಾಗತ್ತೆ. ಗಾಳಿಸಿ ಇಟ್ಕೊಂಡು ಅದನ್ನ ನಾವೇ ಮ್ಯಾಟ್ ಮಾಡಬಹುದು, ಇಲ್ಲಿದ್ರೆ ಡೈರೆಕ್ಟ್ ಮಾರ್ಕೆಟ್ ಅಲ್ಲಿ ಮ್ಯಾಟ್ ಸಿಗ್ತದೆ. ಅದಕ್ಕೆ ನಾವು ಮಣ್ಣನ್ನು ಗಾಳಿಸಿ ಹಾಕಿ ಅದನ್ನ ಬೀಜವನ್ನು ಬೆದೆ ಮೊಳಕೆ ಬರೆಸಿ ಅದನ್ನ ಹಾಕಿ ನಾವು ಸಸಿ ಮಡಿಯನ್ನು ತಯಾರು ಮಾಡ್ಕೊಳ್ಬಹುದು. ಈಗ ಇರುವಂತಹ ಈ ಬೀಕೆ ಏನು ತಳಿ ಇದೆಯಲ್ಲ, ಜಯ ಆಗ್ಬೋದು ಅಥವಾ ಬೀಕೆ ಯಾವ್ದು ಈ ತಳಿ, ಅದುವೇ ಇದಕ್ಕೆ ಸೂಕ್ತ ಆಗ್ತದೋ ಅಥವಾ ಅದಕ್ಕೆ ಪ್ರತ್ಯೇಕ ತಳಿ ಬೇಕಾ? ಪ್ರತ್ಯೇಕ ತಳಿ ಯಾವ್ದಿಲ್ಲ. ಈಗ ಹೆಚ್ಚಿನ ಇಲ್ಲಿ ಕರಾವಳಿಯಲ್ಲಿ ಹೆಚ್ಚಾಗಿ M4 ಅಂತ ತಳಿ, ಆ ತಳಿಯು ಹೆಚ್ಚಿನ ಪ್ರಚಾರದಲ್ಲಿ ಇದೆ. ಇತ್ತೀಚೆಗೆ ಒಂದು ಹೊಸ ತಳಿ ಬಿಡುಗಡೆ ಆಗಿದೆಯಲ್ಲ ಶಿವಮೊಗ್ಗ ಯೂನಿವರ್ಸಿಟಿ, ಅದನ್ನು ಹಾಕಿದೆ ಕಳೆದ ವರ್ಷ, ಒಳ್ಳೆ ಬೇಸಾಯ ಬಂದಿದೆ. ಈ ವರ್ಷ MS ಅಂದ್ರೆ ಹೊಸ ತಳಿ ನಾವು ಬ್ರಹ್ಮಾವರದಿಂದ ಸಂಶೋಧನಾ ಕೇಂದ್ರ ತೆಗೆದುಕೊಂಡು ಬಂದಿದ್ದೇನೆ. ಅದು ಈಗ ಒಳ್ಳೇದುಂಟು, ಇಷ್ಟವರೆಗೆ ಒಳ್ಳೇದುಂಟು. ಇನ್ನು ಹೇಗೆ ಈ MO4 ಮತ್ತು ಈ ಸಹ್ಯಾದ್ರಿ ಪಂಚಮುಖಿ ಇದಕ್ಕೆ ಏನ್ ವ್ಯತ್ಯಾಸ ಕಾಣ್ತದೆ? ಈ MO4 ಅಂದ್ರೆ ಅದು ಸ್ವಲ್ಪ ಈ ಹಿಂದೆ ಹೊಡೆದು ಜಾಸ್ತಿ. MO4 ಹುಲ್ಲು ಸ್ವಲ್ಪ ಸಣ್ಣದು ಗಿಡ್ಡ, ಪಂಚಮುಖಿ ಸಹ್ಯಾದ್ರಿ ಹುಲ್ಲು ದೊಡ್ಡದು, ಮತ್ತೆ ಈ ಹೊಂಡ ಜಾಗದಲ್ಲಿ ನೀರು ನಿಲ್ಲುವ ಜಾಗಕ್ಕೆ ಅದೊಂದು ಸೂಕ್ತ ತಳಿ ಅಂದ. ಆ ಕೊಳೆಯುವ ಅಂಶ ನೀರನ್ನು ತಡ್ಕೊಳ್ಳುವಂತ ಶಕ್ತಿ ಆ ಪಂಚಮುಖಿ ಸಹ್ಯಾದ್ರಿ ತಳಿಗೆ ಉಂಟು. ಇಳುವರಿಯಲ್ಲಿ ಸೇಮ್ ಅಷ್ಟೇ ಸೇಮ್. ಸಾಮಾನ್ಯ 1 ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡೋದಿದ್ರೆ ಎಷ್ಟು ನಿಮ್ಗೆ ಇಳುವರಿ ಸಿಗ್ತದೆ? 1 ಎಕರೆಗೆ ಅವ್ರ ಲೆಕ್ಕದಲ್ಲಿ ಒಂದು 30-35 ಕ್ವಿಂಟಲ್ ಭತ್ತ ಇಳುವರಿ ಬಂದ್ರೆ ಉತ್ತಮ ಅಂತಳಿ. ನಮ್ಮದು ಇಲ್ಲಲ್ಲೇ ಕರಾವಳಿಯಲ್ಲಿ ಮಳೆ ಜಾಸ್ತಿ ಆಗಿಂದ ಈ ಸಾರೆಲ್ಲ ಬುಳಿದು ಹೋಗಿ ಫಿಲ್ಟರ್ ಆಗಿ ಬರೀ ಹೊಯ್ಗೆ ಮಾತಾಡೋದು. ಆದ್ರಿಂದ ಅವ್ರದ್ದು 30 ಅಂದ್ರೆ ನಮ್ದು 15-20 ಗಂಟೆಲ್ ಬರುವಷ್ಟೇ, ಅದೇ ನಮ್ದು ಬಂಪರ್ ಅಂತ ನಾವ್ ಹೇಳ್ಬೋದು. ಈ ಕಳೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀವಿ? ಕಳೆ ನಿರ್ವಹಣೆ ಅಂದ್ರೆ ನಾವು ಈ ಮಿಷನ್ ಅಲ್ಲಿ ನೆಟ್ಟ ಒಂದು 15 ದಿವಸಕ್ಕೆ ವೀಡರ್ ಅಂತೇಳಿ ಒಂದು ಓಡಿಸ್ತೇವೆ, ಅದರಿಂದ ಕಳೆ ತುಂಬಾ ನಾಶ ಆಗ್ತದೆ. ಮತ್ತೆ ಉಳಿದಿದ್ರೆ ನಾವು ಕೈಯಲ್ಲಿ ಹೆಕ್ಕಿ ತೆಗಿತೇವೆ. ಒಂದು ಸರಿ ವೀಡರ್ ಪಾಸ್ ಮಾಡಿದ್ರೆ ಸಾಕಾಗ್ತದೆ? ಇಲ್ಲ, ಅದಕ್ಕೆ ಅವ್ರ ಪ್ರಕಾರ 3 ಸತಿ ಮಾಡ್ಬೇಕಾಗತ್ತೆ, ನಾವು ಒಂದ್ 2 ಸಲ ಮಾಡ್ತೇವೆ. ಆಮೇಲೆ ಈಗ ಗೊಬ್ಬರ ನಿರ್ವಹಣೆ ಅಥವಾ ಪೋಷಕಾಂಶದ ನಿರ್ವಹಣೆ ಅಂದ್ರೆ ಏನೇನು? ಹಟ್ಟಿ ಗೊಬ್ಬರ ಹಾಕ್ತಿರೋ, ಕಾಂಪೋಸ್ಟ್ ಹಾಕ್ತಿರೋ, ಅಥವಾ ರಾಸಾಯನಿಕ ಗೊಬ್ಬರ ಹಾಕ್ತಿರೋ, ಹೇಗೆ? ಇಲ್ಲಿ ನಾವು ಹೆಚ್ಚಾಗಿ ಹಟ್ಟಿ ಗೊಬ್ಬರನ್ನೇ ಹಾಕೋದು ಜಾಸ್ತಿ. ಇನ್ನ ಅಂತಾದದ್ದು ವೀಕ ನೋಡಿದ್ರೆ ಅದಕ್ಕೆ ಮತ್ತೆ ಮೇಲಾಗಿ ಸ್ವಲ್ಪ ಲೈಟ್ ಆಗಿ ರಾಸಾಯನಿಕ ಗೊಬ್ಬರ ಹಾಕ್ತೇವೆ ಅಷ್ಟೇ. ಏನೇನು ಸಮಸ್ಯೆಗಳು ಬರ್ತವೆ? ಈಗ ಜಿಂಕಿನ ಒಂದು ಕೊರತೆ ಆಗ್ಬಹುದು, ಅಥವಾ ಒಂದು ಪೊಟ್ಯಾಷಿಯಂ ಕೊರತೆ ಆಗ್ಬಹುದು, ಇದೆಲ್ಲ ಕಾಣ್ತದ? ಅದೆಲ್ಲ ಕಾಣ್ತದೆ. ಆದ್ರೆ ಮಣ್ಣಿನ ಪರೀಕ್ಷೆ ಮಾಡಿ ಅದಕ್ಕೆ ಸರಿಯಾದ ಸಾರವನ್ನು ಹಾಕುವ ಒಂದು ಕ್ರಮೇ ನಮ್ಮ ಇದನ್ನ ರೈತರು ಬಹಳ ಕಡಿಮೆ. ಅದೇ ಅಷ್ಟಾಯ್ತು ಅಷ್ಟೇ, ಅದನ್ನ ಹೇಳಲ್ಲ. ಅದನ್ನ ವ್ಯವಸಾಯನ ಡಿಪೆಂಡ್ ಆಗಿ ಯಾರು ಇಲ್ಲ, ಅದನ್ನೇ ಉದ್ಯೋಗ ಆಗಿ ಮೇನ್ ಉದ್ಯೋಗ ಆಗಿ ಮಾಡಿಕೊಳ್ಳೋರು ಯಾರು ಇಲ್ಲ. ಆದ್ರಿಂದ ಅದ್ರ ಬಗ್ಗೆ ತಲೆಬಿಸಿ ಮಾಡಿಕೊಳ್ಳೋದು ಇಲ್ಲ ಯಾರು. ಈಗ ನಿಮ್ಮ ಜಮೀನಿನಲ್ಲಿ ಯಾವ ರೀತಿಯ ಒಂದು ಪೋಷಕಾಂಶ ನಿರ್ವಹಣೆ ಮಾಡ್ತೀರಿ ನೀವು? ನಮ್ಮಲ್ಲಿ ನಾವು ಈ ತ್ಯಾಜ್ಯ ವಸ್ತುಗಳನ್ನು ಸುಟ್ಟು ಅದನ್ನ ಬೂದಿ ಮಾಡಿ ಹಾಕ್ತೇವೆ, ಸುಡುಮಣ್ಣು. ಹಾಗೆ ಮತ್ತೆ ಹಟ್ಟಿಯ ಒಂದು ಗೊಬ್ಬರ ಅಷ್ಟೇ. ಮತ್ತೆ ಲೈಟ್ ಆಗಿದೆ ರಾಕ್ ಫಾಸ್ಫೇಟ್ ಆಗಲಿ, ಮತ್ತೆ ಪೊಟ್ಯಾಶ್ ಅಂಶ ಹಾಕ್ತೇವೆ. ಅದೀಗ ನಾಟಿ ಮಾಡೋದಕ್ಕಿಂತ ಮೊದಲೇ ನೀವು ಗೊಬ್ಬರ ಹಾಕುವಂತದ್ದು ಹಟ್ಟಿ ಗೊಬ್ಬರ? ಹಟ್ಟಿ ಗೊಬ್ಬರ ನಾಟಿ ಮಾಡುವ ಮುಂಚೆ ಹಾಕಿ ಹದ ಮಾಡಿ ಇಡ್ತೇವೆ. ಅಜೋಲಾ ಏನಾದ್ರೂ ಉಪಯೋಗ ಮಾಡ್ತೀರಾ? ಅಜೋಲಾ ಉಪಯೋಗ ನಮ್ ಗದ್ದೆಲ್ಲ ಉತ್ಪತ್ತಿ ಆಗ್ತದೆ, ಆಟೋಮೆಟಿಕ್ ಅಲ್ಲೇ ಆಗ್ತದೆ, ನ್ಯಾಚುರಲ್ಲೇ ಆಗ್ತದೆ. ಆಮೇಲೆ ಈಗ ಮಳೆಗಾಲದಲ್ಲಿ ಈ ನೀರಿನ ಒಂದು ನಿರ್ವಹಣೆ ಮಾಡುವಂತ ಸ್ವಲ್ಪ ಕಷ್ಟ ಆಗುದಿಲ್ವಾ? ನಿರ್ವಹಣೆ ಅಂದ್ರೆ ಕಷ್ಟ ಆಗ್ತದೆ, ಆದ್ರೆ ನಮ್ಗೆ ಒಂದು ಗದ್ದೆಗೆ ನಾವು ಎಷ್ಟು ಬೇಕೋ ಆ ಒಂದು ಮಟ್ಟದಲ್ಲಿ ನೀರಿಟ್ಟು ಮತ್ತನ್ನ ಇದು ಮಾಡಿ ಆ ನೀರನ್ನ ಕಟ್ಟು ಹಾಕಿ ಮತ್ತೆ ಉಳಿದ ಬಿಟ್ಬಿಡ್ಬಹುದು. ನೀರ್ ಹೋಗ್ಲಿಕ್ಕೆ ಒಂದು ಕುಡು ಇರ್ತವೆ, ಆ ನಮ್ ಗದ್ದೆಗೆ ಎಷ್ಟು ಬೇಕಂದ್ರೆ ಆ ಲೆವೆಲ್ಗೆ ನಾವು ಅದನ್ನ ಬಂದೋಬಸ್ತ್ ಮಾಡಿ ಮತ್ತು ಹೆಚ್ಚಾದ ನೀರನ್ನು ಬಿಟ್ಬಿಡ್ತೇವೆ. ಈ ಪೋಷಕಾಂಶ ಎಲ್ಲ ಅದರಲ್ಲಿ ನೀರಿನ ಜೊತೆಗೆ ಹೋಗುದಿಲ್ಲ? ಹೋಗ್ತದೆ ಹೋಗ್ತದೆ, ಅಯ್ಯೋ ಮಳೆಗಾಲ ಹೋಗ್ತದೆ. ಆಮೇಲೆ ಈಗ ಬೇರೆ ಏನೇ ಸಮಸ್ಯೆಗಳು ಬರ್ತವೆ, ಈಗ ಕೀಟ ರೋಗಗಳಾಗ್ಬಹುದು, ಅಥವಾ ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಕೀಟಗಳೆಲ್ಲ ಬರ್ತವೆ, ಆದ್ರೆ ಅದೇ ಆ ಕೃಷಿ ಬಗ್ಗೆ ಅಷ್ಟು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಆ ಕೃಷಿಯ ಆ ಕೀಟದ ಹತೋಟಿಗೆ ಯಾರು ಕ್ರಮ ತೆಗೆದುಕೊಳ್ಳೋದಿಲ್ಲ, ಅಂತ ಕಡಿಮೆ. ನಮ್ಮಲ್ಲಿ ಇಷ್ಟರಿಗೆ ಅಂತದೇನು ಸಮಸ್ಯೆ ಇಲ್ಲ. ಈಗ ಒಂದೊಂದೇ ಈ ವಾತಾವರಣದಿಂದ ಕೆಲವೊಂದು ಈ ಬೆಂಕಿ ರೋಗ ಹೀಗೆಲ್ಲ ಬರುದುಂಟು, ಆದ್ರೂ ಅದಕ್ಕೆ ಆದಷ್ಟು ಆಯ್ತಂದ್ರೆ ಸುಮ್ಮನೆ ಇರ್ತಾರೋದಕ್ಕೆ ಕ್ರಮ ತೆಗೆದುಕೊಳ್ಳಿಲ್ಲ. ಅದು ಅದೆಲ್ಲ ಹೋಗುದೆಲ್ಲ ಹೋದ ಮೇಲೆ 15 ಕ್ವಿಂಟಲ್ ಉಳಿತದೆ ಅಷ್ಟೇ. ಅಂದ್ರೆ ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಈ ಯಾಂತ್ರಿಕದ ಮಿಷನ್ ಮತ್ತೆ ಶ್ರೀ ಪದ್ಧತಿ ಇದೆಲ್ಲ ನೆಟ್ಟು ಸ್ವಲ್ಪ ಇಳುವರಿ ಜಾಸ್ತಿ ಆಗ್ತದೆ. ಮಾಮೂಲು ಸಾಂಪ್ರದಾಯ ನೆಟ್ಟು ಮಾಡಿದ್ರೆ ಹುಲ್ ಜಾಸ್ತಿ ಆಗ್ತದೆ, ಭತ್ತ ಕಡಿಮೆ ಆಗ್ತದೆ ಅಷ್ಟೇ. ಎರಡನೇ ಬೆಳೆ ಕೂಡ ಮಾಡ್ತೀರಾ ನೀವು? ಎರಡನೇ ಬೆಳೆ ಮಾಡ್ತೇವೆ, ಧಾನ್ಯ ಮಾಡ್ತೇವೆ. ಏನೇನು ಧಾನ್ಯ ಮಾಡ್ತೀರಿ? ಉದ್ದು ಮತ್ತೆ ಅವಡೆ. ಉದ್ದು ಮತ್ತೆ ಅವಡೆ. ಈ ಕಲ್ಲಂಗಡಿ ಅಂತದೆಲ್ಲ ಮಾಡುದಿಲ್ಲ ಇಲ್ಲಿ ತರಕಾರಿ? ಕಲ್ಲಂಗಡಿ ಅಂದ್ರೆ ನಮ್ದು ಗದ್ದೆಗೂ ಮತ್ತು ಬಾವಿಗೂ ಬಹಳ ದೂರ ಉಂಟು, ಆದ್ರಿಂದ ನೀರಿನ ಸೌಲಭ್ಯ ಕಷ್ಟ, ಆದ್ರಿಂದ ಕಷ್ಟ. ಮನೆ ಹತ್ರ ಇರುವ ಗದ್ದೆಯನ್ನ ಎರಡನೇ ಬೆಳೆಗೆ ಸುಗ್ಗಿ ಪುನಃ ಭತ್ತವನ್ನು ಮಾಡ್ತೇವೆ, ಮೂರನೇದಾಗಿ ಧಾನ್ಯ ಹಾಕ್ತೇವೆ. ಆಮೇಲೆ ಈಗ ತೆಂಗಿನ ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಕಷ್ಟ ಸುಖಗಳು. ತೆಂಗಿನಲ್ಲಿ ಈಗ ಈ ನುಸಿ ರೋಗ ಬಂದು ಕಾಯಿ ಒಂದು ಪ್ರಮಾಣ ಮತ್ತೆ ಗಾತ್ರ ಎರಡೂ ಕಡಿಮೆ ಆಗಿದೆ, ಕ್ವಾಲಿಟಿ ಕಮ್ಮಿ ಆಗಿದೆ. ಆದರೂ ಕೂಡ ಅದೀಗ ನ್ಯಾಚುರಲಿ ಸರಿ ಆಗ್ತಾ ಬಂದಿದೆ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಸುಮಾರು ಒಂದು 8-10 ವರ್ಷದಿಂದ ನುಸಿ ಕಾಯಿಲೆ ಇದೆ. ಈಗ ಸಣ್ಣ ಮಿಡಿಯಾಗಿ ಇರುವಾಗಲೇ ಬರ್ತದ ಹೇಗೆ? ಸಣ್ಣ ಮಿಡಿ ಆಗ್ಲವರೆಗೆ ಅದರಲ್ಲಿ ಗಜ್ ಗಜ್ಜಾಗಿ ಬಂತು, ದೊಡ್ಡದಾಗುದಿಲ್ಲ. ಇಡೀ ತೋಟಕ್ಕೆ ಹಬ್ತದ ಒಂದೆರಡು ಮರದಲ್ಲಿ ಮಾತ್ರ ಅದು ಹಬ್ತದೆ? ಅದು ನ್ಯಾಚುರಲಿ ಮಳೆ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ ಕಡಿಮೆ ಆಗ್ತದೆ. ಅದಕ್ಕಂತೂ ಸಿಂಪರಣೆ ಮಾಡ್ಲಿಕ್ಕೆ ಸಿಂಪರಣೆ ಆಡುವಾಗಿಲ್ಲ ಇಲ್ಲ, ಯಾಕಂದ್ರೆ ಅಡಕೆ ತೋಟ ಯಾವ್ದಿಲ್ಲಲ್ಲ, ಇದು ಅಷ್ಟೆಲ್ಲ ಶ್ರಮ ಪಡೋರು ಯಾರಿಲ್ಲ, ಬಂದದ್ದು ಲಾಭ ಅಂಬುದು ಸುಮ್ಮನೆ ಹಾಕೊಳ್ಳೋ ಅಷ್ಟೇ. ಇದಕ್ಕೆ ಗೊಬ್ಬರ ನಿರ್ವಹಣೆ ಹೇಗೆ ಮಾಡ್ತೀರಿ? ಇದಕ್ಕೆ ನಾವು ಗೊಬ್ಬರ ಅಂದ್ರೆ ಹಟ್ಟಿ ಗೊಬ್ಬರ ಹಾಕ್ತೇವೆ, ಮತ್ತೆ ಏಪ್ರಿಲ್ ಮೇ ತಿಂಗಳಿಗೆ ಕೋಳಿ ಫಾರ್ಮ್ನ ತ್ಯಾಜ್ಯವನ್ನು ಹಾಕ್ತೇವೆ ನಾವು. ಈಗ 2 ವರ್ಷದಿಂದ ಹಾಕ್ತೇವೆ, ಅದು ಬಹಳ ನಮಗೆ ಅದು ಡೆವಲಪ್ಮೆಂಟ್ ತೋರಿಸಿದೆ. ಮತ್ತೆ ನಾವು ಈ ಸರ್ಕಾರಿ ಸಾರ್ ಬಹಳ ಕಡಿಮೆ, ಆ ತೆಂಗಿನ ಗರಿ ಉಂಟಲ್ಲ ಅದನ್ನ ನಾವು ಆ ಬುಡ ಮತ್ತೆ ತಲೆ ಮಾತ್ರ ಉರುಳಿಗೆ ಉಪಯೋಗಿಸಿ ಮತ್ತೊಳದು ಓಲ್ನೆಲ್ಲ ಕತ್ತರಿಸಿ ಆ ಮಣ್ಣು ಬುಡಕ್ಕೆ ಹಾಕ್ತೇವೆ, ಅದರಲ್ಲಿ ನಿಮಗೆ ಪೊಟ್ಯಾಶ್ ಅಂಶ ಜಾಸ್ತಿ ಉಂಟು. ಅದರಿಂದ ನಾವು ನ್ಯಾಚುರಲ್ ಪೊಟ್ಯಾಶ್ ಹೆಡಿಯಿಂದ ಕೊಡ್ತೇವೆ, ಅದರ ಕಸ ಅದಕ್ಕೆ ರಸ. ಈಗ ಸಾಮಾನ್ಯವಾಗಿ ಮೊದಲೆಲ್ಲ ತೆಂಗಿನ ಮರದ ಬುಡಕ್ಕೆ ಗೊಬ್ಬರ ಹಾಕಬೇಕು ಅಂದ್ರೆ ಬುಡವನ್ನ ಬಿಡಿಸುವುದಂತ ಒಂದು ಕ್ರಮ ಇತ್ತು, ಈಗಲೂ ಕೂಡ ಇದೆಯೋ ಅಥವಾ ಹಾಗೆ ನೇರವಾಗಿ ಹಾಕ್ತೀರಾ? ಈಗ ಆ ಕ್ರಮ ಹೆಚ್ಚಿನ ಆಗ್ಲಿ, ಈಗಲೂ ಹಾಗೆ ಉಂಟು. ಈ ಯಾವ್ದು ಈ ಮಾಗೆ ಮಳೆ ಹಿಡ್ತಲ್ಲ, ಈ ಸೋಣೆ ತಿಂಗಳಿಗೆ ಪ್ರಥಮವಾಗಿ ಅದನ್ನ ಕಟ್ಟೆ ಮಾಡ್ತಾರೆ, ಬುಡವನ್ನು ಬಿಡಿಸ್ತಾರೆ, ಗೊಬ್ಬರ ಹಾಕ್ತಾರೆ, ಮುಚ್ಚುತ್ತಾರೆ. ಆಯ್ತಾ, ಆ ನೀವು ಹಾಕಿದ ಗೊಬ್ಬರಕ್ಕೆ ಬೇರು ಬರುವಾಗ ಮತ್ತೊಮ್ಮೆ ಪುನಃ ಬಿಡಿಸ್ತಾರೆ, ಅಲ್ಲಿಗೆ ಹೊಸ ಬೇರೆ ಮತ್ತೆ ಕಟ್ಟಾಗುದು, ಅದರಿಂದ ತುಂಬಾ ನಷ್ಟ ಆಗ್ತದೆ. ಆದ್ರೂ ಜನರಿಗೆ ಗೊತ್ತಾಗಲ್ಲ, ಅದೇ ಸಿಸ್ಟಮ್ ಒಳಗೆ ಮಾಡ್ತಾರೆ. ಆದ್ರೆ ನಾವು ಈಗ ಸರಿಯಾದ ಕ್ರಮ ಯಾವುದು? ಸರಿಯಾದ ಕ್ರಮ ಅಂದ್ರೆ ನಾವು ಮಣ್ಣು ಬಿಡಿಸಬಾರ್ದು ಹೆಚ್ಚು, ಆ ಬೇರಿಗೆಲ್ಲ ಫಿಟ್ ಮಾಡಬಾರ್ದು. ಬೇರಿಗೆ ಫಿಟ್ ಮಾಡಿದ್ರೆ ಆ ಸಾರವನ್ನು ನಾವು ಹಾಕಿದ ಸಾರವನ್ನು ಹೀರುವೊಳಗೆ ಬೇರ್ ಕಟ್ ಮಾಡಿದ್ರೆ ಆ ಮತ್ತೆ ಮರಕ್ಕೆ ಪೋಷಕಾಂಶ ಹೋಗೋದಾಗ ಆಗೋದಿಲ್ಲ. ಅದಕ್ಕೆ ನಾವು ಈ ಒಂದೊಂದು ಬದಿಯಿಂದ ಸ್ವಲ್ಪ ಕಣಿ ಹೊಡೆದು ಅದಕ್ಕೆ ಗೊಬ್ಬರವಾಗಲಿ ತ್ಯಾಜ್ಯವನ್ನು ಹಾಕಿ ಮುಚ್ಚಿರಿ. ಒಂದು ಎರಡೆರಡು ವರ್ಷಕ್ಕೆ ಒಂದ್ಸರಿ ಒಂದೊಂದು ಬದಿ ಮಾಡ್ರೆ ನಾಲ್ಕು ಬದಿ ಮಾಡ್ರೆ ಒಂದು 8 ವರ್ಷಕ್ಕೆ ಒಂದು ರೌಂಡ್ ಬರೋದು. ಆಗಲೇ ಇದೆಲ್ಲ ಕರೆಕ್ಟ್ ಆಗುತ್ತೆ. ಅಂದ್ರೆ ಬುಡದಿಂದ 1 ಮೀಟರ್ ದೂರದಲ್ಲಿ ಮಾಡಬೇಕು. ನೀವು ಮಾಡ್ತೀರಾ? ನಾವು ಹಾಗೆ ಮಾಡೋದು. ನಾವೊಂದು ಈಗ ಒಂದು 3-4 ವರ್ಷ ಆಯ್ತು ನಾವು ಸ್ವಂತ ಮಾಡ್ತಿದ್ದೆ, ಬೇರೆಯವ್ರನ್ನ ಹಾಕೋದು, ಬೇರೆಯವ್ರ ಹಾಕಲು ಅವ್ರ ಸಂಪ್ರದಾಯ ಪ್ರಕಾರ ಮತ್ತೆ ಬೇರೆ ಕಡಿತಾರಂತ ಇಲ್ಲ, ನಾವು ಸ್ವಂತ ಮಾಡ್ತಿದ್ದೆ. ಈಗ 1 ಮೀಟರ್ ದೂರದಲ್ಲಿ ನೀವು ಕಣಿ ತೆಗೆದ್ರೆ ಅಲ್ಲಿ ಬೇರುಗಳು ಸಿಗೋದಿಲ್ಲ, ಕಟ್ಟಾಗೋದಿಲ್ಲ, ಅದು ಅಲ್ಲೇ ಬರುವಷ್ಟು ದೂರ ಬರುದಿಲ್ಲ. ಅಲ್ಲಿ ಯಾಕಂದ್ರೆ ಈ ತೆಂಗಿಗೆ ತಾಯಿ ಬೇರೆ ಕಮ್ಮಿ, ತುಂತುರು ಬೇರೆ ಜಾಸ್ತಿ, ಅದರಿಂದ ಹೀರುದು ಕೂಡ ಈ ತುಂತುರು ಬೇರೆ. ಸರಿ, ಈಗ ಭತ್ತದ ಕೃಷಿ ಆಯ್ತು, ತೆಂಗಿನ ಕೃಷಿ ಆಯ್ತು, ಜೊತೆಗೆ ನೀವು ಹೈನುಗಾರಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಂತವ್ರು, ಎಷ್ಟು ವರ್ಷದ ಅನುಭವ ನಿಮ್ದು? ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ಹೈನುಗಾರಿಕೆ ಮಾಡ್ತಿದ್ದೆ. ಈ 20 ವರ್ಷದ ಬೆಳವಣಿಗೆಯನ್ನು ನೀವು ಗುರುತಿಸಿ ಅಂದ್ರೆ ಏನೇನು ಸವಾಲುಗಳು ಬಂತು? ಮುಂಚೆ ಎಲ್ಲ ಈ ಊರ್ ತಳಿ ಅಥವಾ ಹಾಲು ಬಹಳ ಕಡಿಮೆ, ಅದಕ್ಕೆ ಆಹಾರ ಜಾಸ್ತಿ, ಅದು ಉತ್ಪಾದನೆ ಕಡಿಮೆ. ಆಗ್ಲಿಗೆ ಅಂದ್ರೆ ಕಮರ್ಷಿಯಲ್ ಇದಿಲ್ಲ, ಹಾಲಿಂದ ಏನು ಕಮರ್ಷಿಯಲ್, ಮನೆ ಖರ್ಚಿಗೆ ಎಷ್ಟು ಬೇಕ, ಆದ್ರಿಂದ ಮನೆಯಲ್ಲಿ ಉತ್ಪಾದನೆ ಆಗುವಂತ ಧಾನ್ಯಗಳನ್ನು ಇದನ್ನೆಲ್ಲ ಹಾಕಿ ಸಾಕ್ತಿದ್ದಾರತ್ತು, ಈ ಭತ್ತದ ತೌಡು ಇದನ್ನೆಲ್ಲ ಹಾಕಿ ಮಾಡ್ತಿದ್ದಾರತ್ತು, ಈ ಭೂಸ ಗೀಸೆಲ್ಲ ಹೆಚ್ಚಾಗ್ತಿಲ್ಲ. ಈಗ ಕಮರ್ಷಿಯಲ್ ಬಂದಾಗ ಅದಕ್ಕೆ ಹೆಚ್ಚಾಗಿ ಪಶು ಆಹಾರ ಹಿಂದಿ ಅಂದ್ರೆ ಹೊರಗಿನ ಎಕ್ಸ್ಟ್ರಾ ಫುಡ್ ಅನ್ನು ಹಾಕಿ ಬೇರೆ ಬೇರೆ ಡೆವಲಪ್ಮೆಂಟ್ ಆದ ಒಂದು ದನಗಳನ್ನು ಸಾಕಿ ಅದನ್ನು ಕಮರ್ಷಿಯಲ್ ಆಗಿ ತಗೊಳ್ತಿದ್ದಾರೆ. ಈಗ ಸಾಂಪ್ರದಾಯಿಕವಾಗಿ ಬೆಳೆಸಿಕೊಂಡು ಬಂದಿರುವಂತಹ ಈ ಊರ ತಳಿಗೂ ಮತ್ತೆ ಈ ನಿಮ್ಮ ಜರ್ಸಿ ಚೆಫ್ ಇವುಗಳಿಗೂ ಕೂಡ ಏನ್ ವ್ಯತ್ಯಾಸ ಕಾಣುತ್ತೆ? ಅದರ ಆರೋಗ್ಯದ ದೃಷ್ಟಿಯಿಂದ ಆಗ್ಬಹುದು, ಆಹಾರದ ಆರೋಗ್ಯ ದೃಷ್ಟಿ ಅಂದ್ರೆ ಊರ ತಳಿಗೆ ಬಹಳ ಕಾಯಿಲೆ ಕಡಿಮೆ, ಅವಾಗ ಏನೂ ಆಗುದಿಲ್ಲ, ಅವು ಸ್ಟ್ರಾಂಗ್. ಈ ಸಂಶೋಧನೆಯಿಂದ ಹೊಸ ತಳಿ ಇಲ್ಲ, ಅವು ಬಹಳ ಸೂಕ್ಷ್ಮ, ಚೂರು ನಿಮ್ಮ ಶಿಸ್ತಲ್ಲಿ ಅದು ಕ್ಲೀನ್ ಅಲ್ಲಿ ಯಾವ್ದಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ ಕೂಡ ಅವರಿಗೆ ಕೂಡಲೇ ಕಾಯಿಲೆ ಬರ್ತವೆ. ಡಾಕ್ಟರ್ ಜೊತೆಗೆ ಬೇಕು ಅಂತ ಡಾಕ್ಟರ್ ಬೇಕಾಗುತ್ತೆ. ಆಮೇಲೆ ಮೊದಲೆಲ್ಲ ಈಗ ದನಗಳನ್ನೆಲ್ಲ ಮೇಯಿಸುವಂತ ಒಂದು ಅಭ್ಯಾಸ ಇರ್ತಿತ್ತಲ್ಲ, ಈಗೆಲ್ಲ ಕಟ್ಟಿ ಸಾಕುವುದೇ ಜಾಸ್ತಿ, ಇದರಿಂದ ಏನಾದ್ರು ತೊಂದರೆ ಆಗಿದೆಯಾ? ನೀವು ಕಟ್ಟಿ ಸಾಕೋದಕ್ಕಿಂತ ಮೇಯಿಸಿ ಸಾಕಿದ್ರೆ ಅವ್ರದ್ದು ಹಾಲು ಜಾಸ್ತಿ, ಯಾಕಂದ್ರೆ ಅವಕ್ಕೆ ಶುದ್ಧ ಗಾಳಿ ಸಿಗ್ತದೆ ಮತ್ತೆ ಅವಕ್ಕೆ ಫ್ರೀಡಮ್ ಸಿಗ್ತದೆ, ವ್ಯಾಯಾಮ ಆಗ್ತದೆ, ಸ್ವಾತಂತ್ರ್ಯ ಇರ್ತದೆ. ನಾವು ಕಟ್ಟಿ ಹಾಕಿದ್ರೆ ನಾವು ಆ ಬಳ್ಳಿ ವ್ಯಾಪ್ತಿ ಎಷ್ಟು ಅಷ್ಟು ಮಾತ್ರ ಸ್ವಾತಂತ್ರ್ಯ ಹೋಗಿ ಮತ್ತೆ ಹೋಗ್ಲಿಲ್ಲ. ಅಲ್ಲಿ ಮತ್ತೆ ಹುಲ್ಲಿದ್ರು ಅದನ್ನೇ ಕೇರ್ಪಿ ಕೇರ್ಪಿ ತಿನ್ಬೇಕಾಗ್ತದೆ, ಹೊಸ ಫ್ರೆಶ್ ಹುಲ್ಲು ಸಿಗುದಿಲ್ಲ, ಬಿಟ್ಟಿದ್ದಾರೆ ಅವ್ರು ಬೇಕಾದಷ್ಟು ಎಲ್ಲಿ ಬೇಕೋ ತಿನ್ಕೊಂಡು ಬರ್ತದೆ. ಆದ್ರಿಂದ ಆವಾಗ್ಲೇ ಹಾಲು ಜಾಸ್ತಿ ಆಗ್ತದೆ, ಅದು ಫ್ಯಾಟ್ ಜಾಸ್ತಿ ಆಗ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಈಗ ಆ ಪಶುಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ? ಅವಕ್ಕೆ ಕಾಲು ಬಾಯಿ ಜ್ವರ, ಮತ್ತೆ ಈಗ ಗರ್ಭ ನಿಲ್ಲುವುದಿಲ್ಲ, ಮತ್ತೆ ಕೆಟ್ಟಲ ಬಾವು, ಇದೆಲ್ಲ ಕಾಯಿಲೆ ಬರ್ತಾ ಇರ್ತದೆ. ಈಗ ವಾರ್ಷಿಕವಾಗಿ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆಯನ್ನು ಹಾಕಿಸುವಂತಿರ್ತದೆ, ಮತ್ತೆ ಬೇರೆ ಸಮಸ್ಯೆಗಳು ಕೂಡ ಅದಕ್ಕೆ ತಕ್ಷಣ ಔಷಧಿ ಕೊಡುವಂತ ವ್ಯವಸ್ಥೆ ಉಂಟು, ಡೈರಿ ಮುಖಾಂತರ ಕೊಡ್ತಾರೆ. ಆಮೇಲೆ ಚಿಕ್ಕ ಕರುಗಳ ಒಂದು ಪಾಲನೆ ಪೋಷಣೆ ಬಗ್ಗೆ ಹೇಳಿ. ಕರುಗಳಂದ್ರೆ ಈಗ ನಮ್ಮನೆಯಲ್ಲಿ ನಾವು ಮಾಡೋದಿದ್ರೆ ನಾವು ಹೆಚ್ಚು ಕಡಿಮೆ ಕರು ಹಾಕಿದಾಗ ದನ ಕರುವನ್ನ ನಾವು ಆ ಒಂದು ತಿನ್ನುವ ಅಭ್ಯಾಸ ಆಗ್ಲವರಿಗೆ ಹೆಚ್ಚಾಗಿ ತಾಯಿ ಹಾಲನ್ನ ಕೊಡ್ತೇವೆ. ಅವು ತಿನ್ಲಿಕ್ಕೆ ಅಭ್ಯಾಸ ಆದ್ರ ಮೇಲೆ ತಾಯಿ ಹಾಲು ಸ್ವಲ್ಪ ಕಡಿಮೆ ಮಾಡಿ ಬೇರೆ ಆಹಾರ ನಾವು ಕೊಡ್ತೇವೆ. ಕರುವನ್ನು ಬಿಡುವಂತ ವ್ಯವಸ್ಥೆ ಮಾಡಿಕೊಳ್ಳಿದ್ರೆ ಅಥವಾ ಹಾಲು ಕರೆದು ಕೊಡಬೇಕು? ಹಾಲು ಕರೆದು ಕೊಡುದಲ್ಲ, ನಮಗೆ ಬೇಕಂತ ಸ್ವಲ್ಪ ಹಾಲಂತ ತೆಗೆದಿಟ್ಟು ಅವಕ್ಕೆ ಎಷ್ಟು ಬೇಕು ಅಷ್ಟು ಹಾಲನ್ನ ಇಡ್ತೇವೆ ನಾವು, ಅದಕ್ಕೆ ಅದೇ ಊಟ ಮಾಡಿ ಹಾಲನ್ನು ಕುಂಡು ಬರ್ತೇವೆ. ಈಗ ಅವುಗಳಿಗೆ ಜಂತುನಾಶಕ ಎಲ್ಲ ಕೊಡಬೇಕಲ್ಲ, ಅವಕ್ಕೂ ಈ ಹಾಲು ಕುಡಿಯೋದು ನನಗೆ ಹೊಟ್ಟೆ ಉಳಿದ ಪ್ರಾಬ್ಲಮ್ ಜಾಸ್ತಿ, ಹಾಲು ಜಾಸ್ತಿ ಕೊಡೋದು. ಅದಕ್ಕೆ ಇಲ್ಲಿ ನಾವು ಡೈರಿಯಿಂದ ಮೆಡಿಸಿನ್ ಮಾಡಿ ಹೊಟ್ಟೆಗೆ ಜಂತುಗಳಿಗೆ ಔಷಧಿ ತಗೊಂಡೋಗಿ ಅದನ್ನ ಸರಿ ಮಾಡ್ತೇವೆ. ಈಗ ಪಶು ಆಹಾರದ ಬಗ್ಗೆ ಸಾಮಾನ್ಯವಾಗಿ ಡೈರಿಯಿಂದ ಎಲ್ಲ ಪೂರೈಸುವಂತ ಒಂದು ವ್ಯವಸ್ಥೆ ಇರ್ತದೆ, ಜೊತೆಗೆ ಹಸಿರು ಹುಲ್ಲನ್ನು ಕೂಡ ನೀವು ನೆಟ್ಟು ಬೆಳೆಸಬೇಕಾಗ್ತದೆ. ಈ ಬಗ್ಗೆ ಹೇಳಿ. ಫಜಲ್ ಅಂದ್ರೆ ಮಳೆಗಾಲದಲ್ಲಿ ನಮ್ಮ ಗದ್ದೆಯಲ್ಲಿ ನಮಗೆ ಹುಲ್ ಸಿಗ್ತದೆ, ಬೇಕಂಬಷ್ಟು ಹುಲ್ ಸಿಗ್ತದೆ, ಒಂದು ಎರಡು ಮೂರು ತಿಂಗಳವರೆಗೆ ತೊಂದರೆ ಇಲ್ಲ. ಈ ಎರಡನೇ ಬೆಳೆ ಆದ್ರ ಮೇಲೆ ಈ ಕಾಲಿ ಬಿದ್ದಿಗೆ ಧಾನ್ಯ ಹಾಕುವಾಗ ಈ ಡೈರಿಯಿಂದ ಜೋಳನ ತಗೊಂಡು ಹೋಗಿ ಬಿತ್ತನೆ ಮಾಡಿ ಅದನ್ನ ಬೆಳೆಸಿ ಅದನ್ನ ಹುಲ್ಲನ್ನು ಜೋಳನ ಕಟ್ ಮಾಡಿ ಅದು ಹಾಕ್ತಾಗಲೇ ಉತ್ತಮ ಆಹಾರ ಹೋಗ್ತದೆ. ಈ ಹುಲ್ಲನ್ನೆಲ್ಲ ಕತ್ತರಿಸಿ ಹಾಕುವುದರಿಂದ ಏನ್ ಅನುಕೂಲತೆ ಇದೆ? ಹುಲ್ಲನ್ನು ಕತ್ತರಿಸಿ ಹಾಕುವಂದ್ರೆ ಅವಾಗೆ ನಮ್ಗೆ ಈ ಪಶು ಆಹಾರ ಮತ್ತೆ ಎಕ್ಸ್ಟ್ರಾ ಆಹಾರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದು ಸ್ವಲ್ಪ ಕಡಿಮೆ ಆಗ್ತದೆ. ಅವಕ್ಕೂ ಸ್ವಲ್ಪ ಈ ಒಣ ಹುಲ್ಲಿಗಿಂತ ಹಸಿ ಹುಲ್ಲು ಸ್ವಲ್ಪ ಹಾಲು ಉತ್ಪಾದನೆಗೂ ಸ್ವಲ್ಪ ಒಳ್ಳೇದು. ಅಲ್ಲ, ಅದನ್ನ ತುಂಡು ತುಂಡು ಮಾಡಿ ಹಾಕೋದ್ರಿಂದ ತುಂಡು ಮಾಡಿ ಅಂತ ಹಾಕೋದಲ್ಲ, ಈ ಜೋಳ ಹುಲ್ಲು ಮಾತ್ರ ನಾವು ತುಂಡು ಮಾಡಿ ಹಾಕ್ತೇವೆ, ಮತ್ತೆ ಹಾಗೆ ಹಾಕ್ತೇವೆ, ಇಡೀ ಆಗ್ತದೆ, ತಿಂತಾವೆ. ಈ ಚೇಂಪಿ ಹಾಲು ಉತ್ಪಾದಕರ ಸಹಕಾರದಲ್ಲಿ ನಿಮ್ಮ ಒಂದು ಈ ಸಹಕಾರ ಸಂಘದಲ್ಲಿ ನಿಮ್ಮ ಒಂದು ಪಾತ್ರ? ಇಲ್ಲಿ ನಾನೊಂದು ಇಲ್ಲಿ ಮೆಂಬರ್ ಆಗಿದ್ದೇನೆ. ವರ್ಷಕ್ಕೆ ಒಂದು 12 ತಿಂಗಳಲ್ಲಿ 9 ತಿಂಗಳು ಹಾಲು ಕೊಡ್ತೇವೆ, ಸಪ್ಲೈ ಮಾಡ್ತೇವೆ ಇಲ್ಲಿ. ಮತ್ತೆ ಹತ್ರ ಹತ್ರ ಮನೆಯಲ್ಲಿ ಇದ್ದಾರೆ, ಆಚೆ ಮನೆಯಲ್ಲಿ ಇಲ್ಲ, ಕೆಲವೊಂದು ಸಂಪ್ರದಾಯವಾದಿಗಳಿಗೆ ಹೊರಗಡೆಯಿಂದ ಮಾರ್ಕೆಟ್ ಹಾಲು ತರೋದಿಲ್ಲ, ಅವರಿಗೆ ಮನೇಲಿ ಕರೆದ ಹಾಲಿನ ಬೇಕು, ಫ್ರೆಶ್ ಹಾಲು ಬೇಕು, ಮನೇಲಿ ಕರೆದ ಹಾಲು ಬೇಕು ಅಂತವ್ರಿಗೆ ಒಂದು ಮನೆ ಹತ್ರ ಒಂದ್ ಎರಡು ಮೂರು ಮಂದಿಗೆ ಈ ಕೊಡ್ತೇವೆ ಅರ್ಜೆಂಟ್ ಇದ್ರೆ. ಮತ್ತಿಲ್ಲ ನಾವು ಹಾಲು ಪೂರ್ಣ ಡೇರಿಗೆ ಕೊಡ್ತೇವೆ, ಯಾಕಂದ್ರೆ ನಮ್ಮ ಸಂಘ ಬೆಳಿಬೇಕಂದ್ರೆ ನಾವು ಏನಿದ್ರು ನಮ್ಮ ಚೇಂಪಿ ಸಹಕಾರ ಸಂಘಕ್ಕೆ ಕೊಡೋದು. ಹೈನುಗಾರರಾಗಿ ನಿಮ್ಮ ಒಂದು ಅನುಭವದ ಮಾತನ್ನ ಹೇಳಿ, ಈ ಹಸುವಿನಿಂದ ಹಾಲು ಕರೆದು ಅದನ್ನ ಸ್ವತಃ ಮನೆಯಲ್ಲಿ ಉಪಯೋಗಿಸುವಂತಹದ್ದು ಮತ್ತು ಪ್ಯಾಕೆಟ್ ಮಾಡಿದ ನಂತರ ಅದನ್ನ ಉಪಯೋಗಿಸುವಂತಹದ್ದು ಏನಾದ್ರೂ ವ್ಯತ್ಯಾಸ ಉಂಟಾ ಅಂತ? ಹಸುವಿನಿಂದ ಹಾಲು ಕರೆದು ಸ್ವಂತ ಮಾಡ್ರೆ ಅದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ, ಅದನ್ನ ನಾವು ಪ್ಯಾಕೆಟ್ ಮಾಡಿ ಅದನ್ನ ಅವರು ಫ್ಯಾಟ್ ಎಲ್ಲ ತೆಗೆದ್ಬಿಟ್ಟು ಅದು ಅವ್ರು ಪ್ಯಾಕೆಟ್ ಮಾಡುವಾಗ ಎಷ್ಟು ಪರ್ಸೆಂಟೇಜ್ 3% ಏನೋ ಉಂಟು, ಆ ಒಂದು ಲೆವೆಲ್ ಮಾಡಿ ಅದನ್ನ ಅವ್ರು ಲಾಭಾಂಶ ಮಾಡ್ತಾರೆ. ಆದ್ರಿಂದ ನಮ್ಮ ಮನೇಲಿ ನಾವು ಹಾಲು ಮಾಡಿ ಇದು ಮಾಡಿದ್ರೆ ಆ ಬೆಣ್ಣೆ ಅಂಶ ನಮ್ಗೆ ಸಿಕ್ಕಿ ತುಪ್ಪ ನಮ್ಗೆ ಸಿಗ್ತದೆ, ಅದನ್ನ ನಾವು ಮಾರಾಟ ಮಾಡಬಹುದು. ಈಗ ಒಂದು ಸಿದ್ಧಿ ತುಪ್ಪಕ್ಕೆ 110 ರೂಪಾಯಿ ಉಂಟು, ಅಂದ್ರೆ ಲೀಟ್ರಿಗೆ 550 ರೂಪಾಯಿ ಉಂಟು, ಅದು ಲಾಭ ಪ್ಲಸ್ ಪಾಯಿಂಟ್. ನೀವು ಮಾಡ್ತೀರಾ? ನಾವು ಮಾಡ್ತೀವಿ. ಇನ್ನೊಂದು ವಿಷಯ ಏನಂದ್ರೆ ಈ ಹೈನುಗಾರಿಕೆಯಿಂದ ಲಾಭ ಇಲ್ಲ ಅಂತ ಹೇಳ್ತಾರ ಹೌದು, ಯಾಕಂದ್ರೆ ಯಾವ ಕೆಲಸನೇ ಆಗ್ಲಿ ನಾವು ನಮ್ಮ ಮನೆ ಕೆಲಸ ನಾವೇ ಸ್ವಂತ ಮಾಡಿದ್ರೆ ಮಾಡ್ಬೇಕು, ಅದನ್ನ ನಮ್ಗೆ ಲಾಭಾಂಶ ಉಂಟು. ನಾವು ಯಜಮಾನ ಅಂತೇಳಿ ಸುಮ್ನೆ ಕೂತ್ಕೊಂಡ್ರೆ ಆಳುಗಳಿಂದ ಮಾಡಿಸಿದ್ರೆ ನಮ್ಮ ಶ್ರಮ ಪೂರ್ತಿ ಅವರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತದೆ, ಅದನ್ನ ಲಾಭ ಇಲ್ಲ. ಈಗ ಉದಾಹರಣೆ ನೋಡಿ, ಈಗ ನಾವು ಈಗ ಕೃಷಿ ಒಟ್ಟಿಗೆ ಹೈನುಗಾರಿಕೆನೂ ಮಾಡ್ತಿದ್ದೇವೆ, ಈಗ ನಮ್ಮ ಮನೆಗೆ ಬೇಕಾಗುವ 1.5 ಲೀಟರ್ 2 ಲೀಟರ್ ಬೇಕಾಗ್ತದೆ, ಅದನ್ನ ಒಂದು ತಿಂಗಳಿನ ಲೆಕ್ಕ ಹಾಕಿ ಈಗ 1.5 ಲೀಟರ್ ತಗೊಂಡ್ರು, ಈಗ 40 ರೂಪಾಯಿ ಮಾರ್ಕೆಟ್ ನಲವತ್ತೆರಡು ರೂಪಾಯಿ ಉಂಟು, ಅಲ್ಲಿ 40 ರೂಪಾಯಿ ಹೇಳಿದ್ವಿ 60 ರೂಪಾಯಿ 1800 ರೂಪಾಯಿ ಅಲ್ಲಿ ಪ್ಲಸ್ ಆಯ್ತು, ನಾವು ಹೊರಗಡೆ ತರಬಾರ 1800 ರೂಪಾಯಿ ಆಗ್ತದೆ. ಹಾಗೆ ನಮ್ದು ಗೊಬ್ಬರ್ ಗ್ಯಾಸ್ ಉಂಟು, ಗೊಬ್ಬರ್ ಗ್ಯಾಸ್ ಮಾಡೋದ್ರಿಂದ ನಮ್ಗೆ ಒಂದು ಸಿಲಿಂಡರ್ ಗ್ಯಾಸ್ ತಗೊಂಡ್ರೆ ಮೂರುವರೆ ತಿಂಗಳು ಬರ್ತದೆ. ಅದೇ ನಮ್ದು ಗೊಬ್ಬರ್ ಗ್ಯಾಸ್ ಇಲ್ಲದೆ ಇದ್ದಿದ್ರೆ ತಿಂಗಳಿಗೆ ಒಂದೊಂದು ಗ್ಯಾಸ್ ಬೇಕಾಗತ್ತೆ, ಆವಾಗ ಈಗ ಒಂದು ಗ್ಯಾಸ್ಗೆ 850 ರೂಪಾಯಿ ಉಂಟು, ಅಲ್ಲಿ 2 ತಿಂಗಳಿಗೆ 1700 ರೂಪಾಯಿ ಆಯ್ತು, ಇಲ್ಲ 1700 ಇಲ್ಲ 1800 3000 ರೂಪಾಯಿ ಆಯ್ತು. ಮತ್ತೆ ಗೌರ್ಮೆಂಟ್ ಇಂದ ಕೊಡುವಂತ 5 ರೂಪಾಯಿ ಆಯ್ತಲ್ಲ, ಅದು ಬೋನಸ್. ಆದ್ರಿಂದ ಲಾಭ ಉಂಟು, ಆದ್ರೆ ಶ್ರಮ ಪಡಬೇಕು, ಶ್ರದ್ಧೆ ಪಡಬೇಕು. ಒಳ್ಳೆಯ ಮಾತನ್ನ ಹೇಳಿದ್ರಿ ರಾಮಕೃಷ್ಣ ಐತಾಳು ಅವರೇ. ಆ ಹೈನುಗಾರಿಕೆ ಎನ್ನುವಂತಹದ್ದು ಸ್ವತಃ ದುಡಿದ್ರೆ ಮಾತ್ರ ಲಾಭದಾಯಕ ಎನ್ನುವಂತಹ ಮಾತು, ಜೊತೆಗೆ ಈ ಭತ್ತದ ಕೃಷಿ ಆಗ್ಬೋದು, ತೆಂಗಿನ ಕೃಷಿ ಆಗ್ಬೋದು, ಈ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭತ್ತ, ತೆಂಗು ಮತ್ತು ಹೈನುಗಾರಿಕೆ ಅನುಭವದ ಕುರಿತು ರಾಮಕೃಷ್ಣ ಐತಾಳ್ ಎಡಬಿಟ್ಟು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ನಿಫಾ ವೈರಸ್ನ ಬಗ್ಗೆ ಮುನ್ನೆಚ್ಚರಿಕೆಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾ ನವೀನ್ ಚಂದ್ರ ಕುಲಾಲ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರುತ್ತಾ ಇರುವಂತಹ ನಿಪಾ ವೈರಸ್ ಮತ್ತು ಅದರಿಂದ ಹರಡುವ ಕಾಯಿಲೆ ಏನಿದೆ, ಅದರ ಬಗ್ಗೆ ನಾವು ಅವರಿಂದ ಮಾಹಿತಿಯನ್ನ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಸರಿಗ ಕೇರಳದಲ್ಲಿ ನಿಪಾ ಅನ್ನುವಂತಹ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಮತ್ತೆ ಬಂದಿದೆ ಅನ್ನುವಂತಹ ಒಂದು ಸುದ್ದಿ. ಈ ನಿಪಾ ಅನ್ನುವಂತಹ ಕಾಯಿಲೆ ಇದು ಯಾವ ಕಾಯಿಲೆ ಸರ್? ಇದು ಯಾವ ಜಾತಿಯ ಕಾಯಿಲೆ? ಈಗ ನಿಫಾ ನಮ್ಗೆ ಹೊಸ್ತಲ್ಲ, ಈಗಾಗಲೇ ಕಳೆದ ಒಂದೆರಡು ವರ್ಷದ ಹಿಂದೆ ನಾವು ಕೇಳಿದ್ದೇವೆ, ಅದರ ಬಗ್ಗೆ ಮಾತುಕತೆ ಕೂಡ ನಡೆಸಿದ್ದೆವು. ಇದೊಂದು ವೈರಸ್ ಇಂದ ಹರಡುವ ಕಾಯಿಲೆ ಅಥವಾ ವೈರಸ್ ಇಂದ ಬರುವ ಕಾಯಿಲೆ, ಪಾರಾಮಿಕ್ಸ್ ವೈರಸ್ ಅಂತ ಹೇಳ್ತೇವೆ ಅದರ ವರ್ಗವನ್ನು. ಈ ನಮ್ಮ ಈ ರೀತಿಯ ಬೇರೆ ಹಲವಾರು ರೋಗಗಳನ್ನು ಕರೆ ತರುವ ವೈರಸ್ ಕೂಡ ಇದೇ ಜಾತಿಯಲ್ಲಿ ಬರುತ್ತೆ. ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ, ವೈರಸ್ ರೋಗ ಕೊಡುದಿದ್ರೆ ರೋಗವನ್ನು ಹರಡುವುದು ವೈರಸ್ ಅಲ್ಲ, ಅದಕ್ಕೆ ಹರಡಲಿಕ್ಕೆ ಈ ಬಾವಲಿಗಳು ಇರ್ತವೆ, ಅಥವಾ ಕೆಲವೊಂದು ಜಾತಿಯ ಡೊಮೆಸ್ಟಿಕ್ ಅನಿಮಲ್ಸ್ ಆದ ಪಿಕ್ಸ್ ಇರ್ಬೋದು, ಅಥವಾ ಈವನ್ ಕೆಲವೊಂದು ನಾಯಿ ಬೆಕ್ಕಲ್ಲಿ ಕೂಡ ಹರಡುವ ಸಾಧ್ಯತೆ ಇರ್ತದೆ. ಮುಖ್ಯವಾಗಿ ಜಾಸ್ತಿಯಾಗಿ ನಾವು ನೋಡ್ಲಿಕ್ಕೆ ಸಿಗೋದು ಬಾವಲಿಗಳಲ್ಲಿ ಮತ್ತು ಈ ಹಂದಿಗಳಲ್ಲಿ, ಅವುಗಳ ಮೂಲಕ ಮನುಷ್ಯನಿಗೆ ಹರಡ್ತದೆ. ಹಾಗೂ ಒಂದ್ಸಲ ಮನುಷ್ಯನಿಗೆ ಬಂದ ನಂತರ ಮನುಷ್ಯನಿಂದ ಮನುಷ್ಯನಿಗೆ ಕೂಡ ಹರಡುವ ಸಾಧ್ಯತೆ ತುಂಬಾನೇ ಇದೆ. ಸರಿ, ನೀವು ಬಾವಲಿಗಳ ಮತ್ತು ಮುಖ್ಯವಾಗಿ ಏನು ಈ ಪಿಗ್ ಅಥವಾ ಹಂದಿಗಳ ಮೂಲಕ ಹರಡ್ತದೆ ಅನ್ನುವಂಥದ್ದನ್ನ ಹೇಳಿದ್ರಿ. ಈ ಬಾವಲಿ ಮತ್ತು ಹಂದಿಗಳ ಮೂಲಕ ಯಾವ ತರ ಹರಡುತ್ತೆ ಸರ್ ಅದು? ಈಗ ಮೊದಲನೇದಾಗಿ ಏನಂತ ಹೇಳಿದ್ರೆ, ಯಾವುದೆಲ್ಲ ನೋಡಿ, ಈ ಕೋವಿಡ್ ಅಲ್ಲಿ ಯಾವ ರೀತಿ ಜ್ವರ ಬಂದ್ರೆ ಮನುಷ್ಯನ ದ್ರವದಲ್ಲಿ, ಬಾಯಿ ದ್ರವದಲ್ಲಿ, ಮೂಗಿಂದರಿಂದ ಬರುವ ಲೋಳೆಯಲ್ಲಿ ಎಲ್ಲ ಯಾವ ರೀತಿ ರೋಗ ಹರಡ್ತದೋ ಅದೇ ರೀತಿ ಒಂದು ಸಲ ಒಂದು ಬಾವಲಿಗೆ ಆಗ್ಲಿ ಅಥವಾ ಹಂದಿಗಾಗ್ಲಿ ರೋಗ ತಗಲಿದ್ರೆ ಅದರ ಬಾಯಿಂದ ಬರೋ ಜೊಲ್ಲು ರಸದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವೈರಸ್ ಇರುತ್ತೆ. ಸೊ ಆ ಜೊಲ್ಲು ರಸ ನಮ್ಮ ದೇಹವನ್ನು ಸೇರಿದ್ರೆ ಯಾವುದೇ ರೂಪದಲ್ಲಿ, ಆಗ ನಮಗೆ ಬರುವ ಸಾಧ್ಯತೆ ತುಂಬಾನೇ ಇರುತ್ತೆ. ಈಗ ಬಾವಲಿ ನೋಡಿ, ಇದರಲ್ಲೂ ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಬಾವಲಿ ನಮ್ಮ ಒಂಥರ ಈ ಫ್ರೂಟ್ ಬಾವಲಿ ಅಂತ ಹೇಳ್ತೇವೆ ಅಥವಾ ಫ್ಲೈಯಿಂಗ್ ಫಾಕ್ಸಸ್ ಅಂತ ಹೇಳ್ತೇವೆ. ಇವುಗಳು ಹೆಚ್ಚಾಗಿ ಹಣ್ಣು ಹಂಪಲನ್ನೇ ತಿನ್ನುವಂತ ಜಾತಿಯ ಸಸ್ತನಿಗಳು. ಅವುಗಳು ತಿನ್ನಂತ ಹಣ್ಣುಗಳಿರ್ಬೋದು ಅಥವಾ ಅವುಗಳ ಏನು ವೈರಸ್ ಯುಕ್ತ ಸಲೈವ ತಾಗಿದ ಅಥವಾ ಜಲ್ಲು ರಸ ತಾಗಿದಂತ ಹಣ್ಣುಗಳನ್ನು ಮನುಷ್ಯ ತಿಂದಾಗ ಅಥವಾ ಅವುಗಳು ವಾಸಿಸುವ ಅವುಗಳು ಹೆಚ್ಚಾಗಿ ಇರುವಂತ ಜಾಗದಕ್ಕೆ ನಾವು ಹೋದಾಗ ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ಮ ದೇಹವನ್ನು ಆ ವೈರಸ್ ಪ್ರವೇಶಿಸಿದ್ರೆ ಆಗ ಈ ರೋಗ ಬರುವ ಸಾಧ್ಯತೆ ಇರ್ತದೆ. ಸರಿ, ಅಂದ್ರೆ ಮುಖ್ಯವಾಗಿ ಇದು ಬಾವಲಿಗಳಿಂದ ಈ ಹಣ್ಣುಗಳ ಮೂಲಕ ಇದು ಹರಡುವಂತ ರೋಗ ಅಂತ ಸಾಧ್ಯತೆ ಜಾಸ್ತಿ ಅಲ್ಲಿ ಅಂತ ಹೇಳಿ. ನೀವೀಗ ಬಾವಲಿಯನ್ನು ಮುಟ್ಟಿದ್ರೆ ಅಥವಾ ಅದನ್ನು ಹ್ಯಾಂಡಲ್ ಮಾಡಿದ್ರೆ ಅಥವಾ ಬಾವಲಿ ಇದ್ದಂತ ಜಾಗದಲ್ಲಿ ಬಿದ್ದಂತ ಅದರ ಏನು ದೇಹದ್ರವದಿಂದ ಮಿಶ್ರಿತ ಆದ ವಸ್ತುಗಳಿಂದ ಕೂಡ ಖಂಡಿತವಾಗಿ ಹರಡ್ತದೆ. ಈ ರೋಗದ ಲಕ್ಷಣಗಳೇನು ಸರ್? ಈಗ ಮೊದಲನೇದಾಗಿ ನೋಡಿ, ಎಲ್ಲ ರೋಗದಲ್ಲೂ ಜ್ವರ ಒಂದು ಸಾಮಾನ್ಯ ಲಕ್ಷಣ. ಸೊ ಇಲ್ಲಿ ಕೂಡ ಜ್ವರ ಅಂತೂ ಖಂಡಿತ ಇರ್ತದೆ. ಜ್ವರದ ಜೊತೆ ಜೊತೆಗೆ ಶೀತ, ಕೆಮ್ಮು, ಗಂಟಲು ಕಟ್ಟುವಿಕೆ, ಒಂದಷ್ಟು ಜನರಿಗೆ ದಮ್ಮು ಕಟ್ಟುವುದು ಕೂಡ ಬರ್ತದೆ. ಸುಮಾರು 4-14 ದಿವಸದವರೆಗೆ ಕೂಡ ಜ್ವರ ಈ ಸಿಂಪ್ಟಮ್ಸ್ ಇರಬಹುದು. ಇದು ಏನಾಗತ್ತೆ, ಇದು ಮೈಲ್ಡ್ ಫಾರ್ಮ್ ಅದರದ್ದು. ಆದ್ರೆ ಇದರಲ್ಲಿ ತೊಂದರೆ ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನರಿಗೆ ಇದು ಅದರ ಎರಡನೇ ಫೇಸ್ ಗೆ ಹೋಗ್ತದೆ. ಎರಡನೇ ಫೇಸ್ ಅಂತ ಹೇಳಿದ್ರೆ ಈ ಮೆದುಳಿಗೆ ಸಂಬಂಧಪಟ್ಟಂತ ಉರಿಯೂತ, ಮೆದುಳಿನ ಉರಿಯೂತ, ಎನ್ಸೆಫಲೈಟಿಸ್ ಅಂತ ಹೇಳ್ತೇವೆ. ಎನ್ಸೆಫಲೈಟಿಸ್ ಬಂದ ತಕ್ಷಣ ನಿಫದಿಂದ ಆಗುವ ಅನಾಹುತ ತುಂಬಾನೇ ಜಾಸ್ತಿ, ಅಲ್ಲಿ ಮನುಷ್ಯನ ಸಾವಿಗೆ ಸಾಧ್ಯತೆ ಜಾಸ್ತಿ ಇರ್ತದೆ. ಅದ ಕಾರಣ ಮೆದುಳಿನ ಉರಿಯೂತ ಆಗ್ತದೆ. ಈ ಉರಿಯೂತ ಆಗುವ ಒಂದು ತೊಂದರೆ ಇರುವುದರಿಂದ ಇದನ್ನು ಒಂದ್ ಸ್ವಲ್ಪ ಪ್ರಾಣಾಂತಿಕವಾದ ರೋಗ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಈಗ ಝೀಕಾ ಇಷ್ಟೊಂದು ಪ್ರಾಣಾಂತಿಕ ಅಲ್ಲ, ಝೀಕಾದಲ್ಲೂ ತೊಂದರೆ ಇದೆ, ಝೀಕಾ ನಿಫದಷ್ಟು ಪ್ರಾಣಾಂತಿಕ ಅಲ್ಲ, ಇದೊಂದ್ ಸ್ವಲ್ಪ ಡೆಂಗುಗಿಂತಲೂ ಜಾಸ್ತಿ ಪ್ರಾಣಾಂತಿಕ ಅಂತ ಹೇಳಬಹುದು. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ನಾವು ಮಾತುಕತೆ ಮಾಡ್ತಾ ಇದ್ದೇವೆ, ಅದರ ಬಗ್ಗೆ ಜಾಸ್ತಿ ಯೋಚಿಸ್ತಾ ಇದ್ದೇವೆ ಇವತ್ತು. ಈಗ ನೀವು ಇದು ಮಾರಣಾಂತಿಕ ರೋಗ ಅಂತ ಹೇಳಿದ್ರಿ, ಮೆದುಳಿನ ಉರಿಯೂತದಿಂದ ಬರುವಂತಹದ್ದು ಅಂತ. ಈ ಮೆದುಳಿನಲ್ಲಿ ಉರಿಯೂತ ಅಂದ್ರೆ ಏನದು, ಮುಖ್ಯವಾಗಿ ನಮ್ಗೇನು ಗೊತ್ತಾಗ್ತದೆ ಅದು? ಈಗ ಮೊದಲಾಗಿ ಏನಾಗತ್ತೆ, ಅವನು ಒಂದ್ ಸ್ವಲ್ಪ ದಿವಸ ಶೀತ, ಜ್ವರ, ಕೆಮ್ಮು, ಕಫ ಅಂತ ಹೇಳಿ ಸುತ್ತಾಡ್ತಾ ಇದ್ರೆ ಸಡನ್ ಆಗಿ ಒಂದ್ ದಿವಸ ಅವನಿಗೆ ಮೂರ್ಛೆ ಬರುವುದು ಅಥವಾ ಪ್ರಜ್ಞೆ ತಪ್ಪುವುದು ಅಥವಾ ಮಾತಿನಲ್ಲಿ ಅವನಿಗೆ ಯಾವುದೇ ರೀತಿಯ ಹಿಡಿತ ಇಲ್ಲದೆ ಏನೇನೋ ಮಾತಾಡ್ತಾ ಇರ್ಬೋದು, ಅಥವಾ ಮತ್ತೆ ಒಂಥರ ಮಂಕು ಕವಿದಂತಿರ್ಬೋದು, ಅಥವಾ ಒಂದಷ್ಟು ಜನರಿಗೆ ಪೂರ್ತಿಯಾಗಿ ಹೈಪರ್ ಆಕ್ಟಿವಿಟಿ ಅಂದ್ರೆ ವಿಪರೀತವಾದ ಒಂದು ವರ್ತನೆ ಕೂಡ ಶುರು ಆಗ್ಬೋದು. ಒಂದಷ್ಟು ಜನರಲ್ಲಿ ನಾವು ಸುಲಭವಾಗಿ ಹೇಳೋದಿದ್ರೆ ಅಪಸ್ಮಾರ ಅಥವಾ ಫಿಟ್ಸ್ ಅಂತ ಏನು ನಾವು ಸಾಮಾನ್ಯ ಜನರ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಿದ್ರೆ ಫಿಟ್ಸ್ ಬರ್ಬೋದು. ಈ ಮೊದಲು ಸರಿ ಇದ್ದವನಿಗೆ ಸಡನ್ ಆಗಿ ಫಿಟ್ ಶುರು ಆಗ್ಬೋದು. ಈ ಲಕ್ಷಣ ಶುರುವಾಯಿತು ಅಂತ ಹೇಳಿದ್ರೆ, ಅಥವಾ ಅದನ್ನು ಸಡನ್ ಆಗಿ ಮಂಕು ಕಡಿದಂತೆ, ಮಂಕು ಕವಿದಂತೆ, ಅಥವಾ ಹೈಪರ್ ಅಥವಾ ಏನೋ ಒಂಥರ ಈ ಮೆದುಳಿಗೆ ಸಂಬಂಧಪಟ್ಟಂತ ತೊಂದರೆ ಆದ ವ್ಯಕ್ತಿಯ ತರ ವರ್ತಿಸಿದ್ರೆ ಅದು ಮೆದುಳಿನ ಉರಿಯೂತ ಆಗಿದೆ ಅನ್ನೋದ್ರ ಮೊದಲ ಅರ್ಥ. ಒಂದಷ್ಟು ಜನರಲ್ಲಿ ನೆಕ್ ರಿಜಿಡಿಟಿ ಅಂದ್ರೆ ಕತ್ತಿಗೆ ಗಟ್ಟಿಯಾಗುವುದು ಅಂತದ್ದು ಕೂಡ ತೊಂದರೆಗಳು ಬರಬಹುದು. ಮೆದುಳಿಗೆ ಸಂಬಂಧಪಟ್ಟ ಯಾವುದೇ ವೃತ್ತಿ ತೊಂದರೆ ಕೂಡ ಬರಬಹುದು. ಅಂದ್ರೆ ಮುಖ್ಯವಾಗಿ ಇದು ಮೆದುಳನ್ನು ಬಾಧಿಸ್ತದೆ ಮೊದಲನೇದಾಗಿ. ಖಂಡಿತ ಹೌದು, ಅದು ಮೊದಲನೇ ಇದ್ರ ತೊಂದರೆ. ಶೀತ ಜ್ವರ ಕೆಮ್ಮಲ್ಲೇ ಮುಗ್ದು ಹೋಯ್ತು ಒಳ್ಳೇದು, ಎರಡನೇ ಫೇಸ್ಗೆ ಬಂದು ಮೆದುಳಿಗೆ ತೊಂದರೆ ಕೊಟ್ಟಿತ್ತು ಅಂತ ಹೇಳಿದ್ರೆ ಖಂಡಿತ ಆತನ ಪ್ರಾಣಾಂತಕವಾಗುವ ಸಾಧ್ಯತೆಗಳು ಇರ್ತದೆ. ಆದ ಕಾರಣ ಇದರ ಬಗ್ಗೆ ಇಷ್ಟೊಂದು ಮಾತುಕತೆ ಆಗ್ತಾ ಇದೆ. ಈಗ ಇದು ನಿಪಾ ಇರಬಹುದೋ ಅಂತ ಒಂದು ಸಂಶಯ ಬಂತು ಅಂತ ಇಟ್ಕೊಳ್ಳಿ, ಆಗ ಏನ್ ಮಾಡಬೇಕು? ಈಗ ಮೊದಲೇದಾಗಿ ಏನು ಅಂತ ಹೇಳಿದ್ರೆ, ನಿಫಾ ಸುಮ್ಮನೆ ಹಾಗೆ ಬರುವುದಿಲ್ಲ. ಬರ್ಬೇಕಾದ್ರೆ ಅದಕ್ಕೊಂದು ಎಪಿಡೆಮೊಲಜಿಕಲ್ ಎವಿಡೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈಗ ಎಲ್ಲಿಂದ ಬಂತು ಆ ವ್ಯಕ್ತಿಗೆ ಜ್ವರ, ಎಲ್ಲಿಗೆ ಹೋದ ನಂತರ ಬಂತು, ಆತನು ಈ ಇಂಥ ಬಾವಲಿ ಇರುವ ದಾರಿಗಳು ಇಲ್ಲೇ ಹೋಗ್ತಾನಾ, ಅಥವಾ ಅವನು ಇರುವಲ್ಲಿ ಇಂಥ ಬಾವಲಿಗಳು ಇವೆಯಾ, ಅಥವಾ ಅವನಲ್ಲಿ ಕಾಡು ಹಂದಿಗಳು ಅಥವಾ ಊರಿನ ಹಂದಿಗಳನ್ನು ಸಾಕ್ತಾನ, ಅವನು ಹಂದಿಗಳ ಜೊತೆ ಒಡನಾಟ ಇರ್ತದೆ, ಅದು ಅವನ ಮನೆಯಲ್ಲಿರುವ ಬೆಕ್ಕು ನಾಯಿ ಅಥವಾ ಉಳಿದ ಸಸ್ತನಿಗಳಿಗೆ ಏನಾದ್ರು ಕಾಡು ಪ್ರಾಣಿಗಳಿಗೆ ಡೊಮೆಸ್ಟಿಕ್ ಅಂತ ಹೇಳ್ತೀವಲ್ಲ ನಾವು, ಅವುಗಳಿಗೆ ಏನಾದ್ರೂ ಈ ರೀತಿಯ ಕೆಮ್ಮು ಜ್ವರದಂತ ಲಕ್ಷಣಗಳು ಕಂಡು ಬಂತ ಅನ್ನೋದು ಮುಖ್ಯವಾದ ವಿಷಯ ಇಲ್ಲಿ. ಈಗಿನ ಪ್ರಸ್ತುತದಲ್ಲಿ ನಾವ್ ಏನ್ ಯೋಚಿಸ್ತೇವೆ ಅಂತ ಹೇಳಿದ್ರೆ, ಕೋಯಿಕೋಡು ಅಲ್ಲಿಂದ ಯಾರಾದ್ರೂ ಬಂದ್ರೆ ಜ್ವರದ ಪ್ರಕರಣದಲ್ಲಿ, ಆಗ ಮೊದಲನೇದಾಗಿ ನಾವು ಅದಾಗಿರ್ಲೂಬಹುದು ಅನ್ನೋದನ್ನು ಕೂಡ ಯೋಚಿಸ್ಬೇಕಾಗ್ತದೆ. ಅಥವಾ ಆತನು ಇಲ್ಲಿಂದ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಮತ್ತೆ ಬಂದ, ಅವನಿಗೆ ಜ್ವರ ಬಂತು, ಆಗ ಕೂಡ ಇದರ ಬಗ್ಗೆ ಯೋಚಿಸ್ಬೇಕಾಗ್ತದೆ. ಈ ರೀತಿಯ ರೋಗ ಪಸರಿಸ್ತಾ ಉಂಟೋ ಆ ಜಾಗದಲ್ಲಿರುವ ವ್ಯಕ್ತಿಗಳಿಗೆ ಹಾಗೂ ಆ ಜಾಗಕ್ಕೆ ಹೋಗಿ ಬಂದಂತ ವ್ಯಕ್ತಿಗಳಲ್ಲಿ ಈ ರೋಗ ಇರುವ ಸಾಧ್ಯತೆಯನ್ನು ಜಾಸ್ತಿಯಾಗಿ ಯೋಚಿಸಬೇಕಾಗ್ತದೆ. ಹಾಗೂ ಎಲ್ಲಾ ಮೆದುಳಿನ ಉರಿಯೂತದ ಸಂದರ್ಭದಲ್ಲಿ ಈ ರೋಗದ ಬಗ್ಗೆ ಕೂಡ ಒಂದು ಹೌದಾ ಅಲ್ವಾ ಅಂತ ನೋಡ್ಲಿಕ್ಕೆ ಬೇಕಾದ ಏನು ರಕ್ತ ಪರೀಕ್ಷೆಗಳಿರ್ಬೋದು, ಅಥವಾ ಮೆದುಳಿನ ಈ CSF ಅಂತ ಹೇಳ್ತೇವೆ, ಮೆದುಳಿನ ನೀರಿರ್ತದೆ ಅದನ್ನ ತೆಗೆದು ಬೆನ್ನೂರಿಯಿಂದ ತೆಗಿತಾರೆ, ಅದನ್ನು ಆ ನೀರನ್ನು ತೆಗೆದು ಅದನ್ನು ಟೆಸ್ಟ್ ಮಾಡಬಹುದು. ಅಥವಾ ನಾವು ಕೋವಿಡ್ ಟೆಸ್ಟ್ ಮಾಡಿದಾಗೆ ಮೊದಲು ಅಂತ ಆದ್ರೆ ಶೀತ ಜ್ವರ ಬಂದ ಸಮಯದಲ್ಲಿ ಆದ್ರೆ ಕೋವಿಡ್ ಟೆಸ್ಟ್ ಅಲ್ಲೇ ಗಂಟಲು ದ್ರವದ ಅಥವಾ ಮೂಗಿನ ದ್ರವದ ಪರೀಕ್ಷೆಯನ್ನು ಕೂಡ ಮಾಡಬಹುದಾಗಿ. ಈಗ ಒಂದು ಸಲ ಇದು ಬಂತು ಅಂತಂದ್ರೆ ಇದಕ್ಕೆ ಔಷಧಿ ಇದೆಯಾ, ಹೇಗೆ? ನೋಡಿ, ಖಚಿತವಾದ ಔಷಧಿ ಖಂಡಿತವಾಗಿಯೂ ಇಲ್ಲ. ಒಂದಷ್ಟು ಆಂಟಿವೈರಲ್ಸ್ ನಾವು ಯಾವ ರೀತಿ ಇದಕ್ಕೆ ಈ ಕೋವಿಡ್ಗೆ ಉಪಯೋಗಿಸ್ತಾ ಇದ್ದಾರೆ ಅದೇ ರೀತಿ ಉಪಯೋಗಿಸ್ತಾ ಇದ್ದಾರೆ, ಹೊರತು ಖಚಿತ 100 to 100 ಇದನ್ನು ಗುಣಪಡಿಸಬಹುದು ಅನ್ನುವ ಔಷಧಿ ಇಲ್ಲ. ಆದ ಕಾರಣ ಇಷ್ಟೊಂದು ಅದರ ಬಗ್ಗೆ ಗಾಬರಿ ಆಗ್ತಾ ಇದ್ದೇವೆ. ಮತ್ತೆ ಅಂತ ಹೇಳಿದ್ರೆ, ಒಬ್ಬನಿಗೆ ಬಂದ್ರೆ ಮತ್ತೆ ಪ್ರಾಣಿಗಳಿಂದ ಮಾತ್ರ ಅಲ್ಲ ಮನುಷ್ಯನಿಂದ ಮನುಷ್ಯನಿಗೆ ಹರಡುವ ಸಾಧ್ಯತೆ ಇರುವುದರಿಂದ ನಮಗೆ ಗೊತ್ತಾದ ತಕ್ಷಣ ಆತನಿಂದ ಇನ್ನೊಬ್ಬರಿಗೆ, ಆತನಿಗಂತೂ ಬಂತು ಇನ್ನೊಬ್ಬನಿಗೆ ಹರಡದ ಹಾಗೆ ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ನಾವು ಜಾಸ್ತಿ ಯೋಚಿಸಬಹುದಾಗಿದೆ. ಈ ಮುನ್ನೆಚ್ಚರಿಕೆ ಏನು ಕೈಗೊಳ್ಳಬೇಕಾಗ್ತದೆ? ಈಗ ಮೊದಲನೇದಾಗಿ ನೋಡಿ, ನಾವು ಕೋವಿಡ್ ಅಲ್ಲಿ ಏನ್ ಹೇಳ್ತಾ ಇದ್ದೇವೆ ಅದು ಒಂದು, ಯಾಕಂದ್ರೆ ಇದು ಕೂಡ ಹರಡುವುದು ಅದೇ ನಮ್ಮ ದೇಹ ದ್ರವಗಳಿಂದ, ದೇಹ ದ್ರವ ಅಂತೇಳಿ ಅದೇ ಮೂಗಿನಿಂದ ಬರುವುದಿರ್ಬೋದು, ಬಾಯಿಂದ ಕೆಮ್ಮುವಾಗ ಬರುವುದಿರ್ಬೋದು, ಅಥವಾ ಆತನ ಮಲಮೂತ್ರಗಳಿರ್ಬೋದು, ಇವುಗಳಿಂದ ಹರಡುವ ಸಾಧ್ಯತೆ ಅಥವಾ ರಕ್ತದಿಂದ ಹರಡುವ ಸಾಧ್ಯತೆಗಳೆಲ್ಲ ಇರ್ತವೆ. ಜಾಸ್ತಿಯಾಗಿ ಮೂಗಿನಿಂದ ಬಾಯಿಯಿಂದ ಬರುವುದು, ಕೆಮ್ಮುವಾಗ ಬರುವಂತ ಸಾಧ್ಯತೆ ಜಾಸ್ತಿ. ಯಾವ ರೀತಿಯಲ್ಲಿ ನಾವು ಕೋವಿಡ್ಗೆ ಒಂದು ಜಾಗರೂಕತೆ ಮಾಡಿದ್ದೆವೋ ಆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಇಲ್ಲಿ ಕೂಡ ಅನ್ವಯಿಸ್ತದೆ. ಮಾಸ್ಕ್ ಹಾಕಬಹುದು ಅಥವಾ ಕೈಕಾಲುಗಳನ್ನು ಪದೇ ಪದೇ ತೊಳಿಬಹುದು, ಮತ್ತೆ ಅಂದ್ರೆ ಆ ವ್ಯಕ್ತಿಯ ಜೊತೆ ಸಂಪರ್ಕ ಆದಾಗ, ಮತ್ತು ಇನ್ನೂ ಒಂದ್ ಸ್ವಲ್ಪ ಮುಂದೆ ಯೋಚಿಸುವುದಿದ್ರೆ ಅಂತ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ PPE ಕಿಟ್ ಕೂಡ ಧರಿಸಬೇಕಾದ ಅವಶ್ಯಕತೆ ಕೂಡ ಬರಬಹುದು, ಅಂದ್ರೆ ವೈದ್ಯರಿಗೆ ಉಳಿದವರಿಗೆ. ಅಂತೂ ಆತನ ದೇಹದ ದ್ರವ ಅಥವಾ ಕೆಮ್ಮಿನಿಂದ ಹರಡುವ ಸಾಧ್ಯತೆ ಇರುವುದರಿಂದ ಕೋವಿಡ್ ಯಾವ ರೀತಿ ಹರಡುವ ಬಗ್ಗೆ ನಾವು ಎಚ್ಚರ ವಹಿಸಿದ್ದೆವೋ ಆಗಾಗ ಕೈ ತೊಳೆಯುವುದು, ಸೋಪ್ ಹಾಕಿ ಕೈ ತೊಳೆಯುವುದು, ಅಂದ್ರೆ ಮೂಗು ಮತ್ತು ಬಾಯಿ ಮುಚ್ಚುವಂತೆ ಯಾವುದು ಮಾಸ್ಕ್ ಹಾಕೋದ್ರ ಬಗ್ಗೆ ಯೋಚಿಸ್ತಾ ಇದ್ದೇವೋ ಅದನ್ನ ಮಾಡಲೇಬೇಕಾಗತ್ತೆ. ಇದೀಗ ಈ ರೋಗ ನಮ್ಮ ದಕ್ಷಿಣ ಕನ್ನಡ ಸುತ್ತಮುತ್ತಲು ಕಂಡು ಬಂದಿದೆಯಾ ಡಾಕ್ಟ್ರೆ? ಖಂಡಿತವಾಗಿಯೂ ಇಲ್ಲ, ಸದ್ಯದ ಮಟ್ಟಿಗೆ ಇಲ್ಲ. ಆದರೆ ನಮಗೆ ಮತ್ತು ಕೋಸಿಕೋಡ್ ಏನ್ ಹೇಳ್ತೇವೆ ಅದು ತುಂಬಾ ದೂರ ಏನಲ್ಲ, 1000+ kilometers ಇಲ್ಲ. ಒಂದು 100-200 kilometers ದೂರದಲ್ಲೇ ಇರುವಂತ ವ್ಯವಸ್ಥೆ. ಸೊ ಅಲ್ಲಿಂದ ಜನ ಇಲ್ಲಿಗೆ ಕೂಡ ಯಾವ್ದಾದ್ರು ಚಿಕಿತ್ಸೆಗೆ ಬರಬಹುದು, ಅಥವಾ ಅಲ್ಲಿಯ ಜನ ಮತ್ತೆ ಏನೋ ಮದುವೆ ಅಥವಾ ಇನ್ನೇನೋ ಕಾರ್ಯಕ್ರಮಗಳಿಗೆ ಬರಬಹುದು. ಬರುವಂತ ಸಂದರ್ಭದಲ್ಲಿ ಇನ್ನೂ ಜ್ವರ ಜೋರ ಆಗದ ಲಕ್ಷಣದಲ್ಲಿ ಇದ್ರೆ ಅವ್ರು ಬರ್ತಾರೆ. ಅಂದ್ರೆ ಅವ್ರಿಗೆ ಜ್ವರ ನೋಡಿ ಜ್ವರ ಅಂತ ಹೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಆಗ್ಬಾರ್ದು, ಹಾಗಾದ್ರೆ ಮಾತ್ರ ಮನೆಯಲ್ಲಿ ಕುತ್ಕೊಳ್ಳೋದು. ಒಂದ್ ಸ್ವಲ್ಪ ಸಾಧ್ಯ ಇದ್ರೆ ಎರಡು ಮಾತ್ರೆ ತಿನ್ನೋದು, ಮತ್ತೆ ನಾವು ಮೊದಲಿನಂತೆ ಆಚೆ ಸುತ್ತಾಡ್ತಾ ಇರ್ತಾರೆ. ಜನರಿಗೆ ಈ ರೋಗ ಬಂದ್ರೆ ವಿಶ್ರಾಂತಿ ಅಗತ್ಯ ಅನ್ನುವ ಒಂದು ಪರಿಪಾಠವನ್ನು ಬಿಟ್ಬಿಟ್ಟಿದ್ದಾರೆ. ಆದ ಕಾರಣ ಜನ ಅಲ್ಲಿಂದ ಇಲ್ಲಿಗೆ ಬರಬಹುದು, ನಮ್ಮಲ್ಲಿ ಕೂಡ ಹರಡುವ ಸಾಧ್ಯತೆ ಖಂಡಿತ ಇದೆ. ಯಾಕಂತ ಹೇಳಿ ಕೋವಿಡ್ ಹರಡ್ತದೆ ಅಂತಾದ್ರೆ ನಿಫಾ ಕೂಡ ಹರಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲೂ ಅಥವಾ ಏನಿದೆ ಫ್ಲೈಯಿಂಗ್ ಫಾಕ್ಸಸ್ ರೀತಿಯ ಬಾವಲಿಗಳು ಅಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲದಿದ್ರು, ಇಲ್ಲವೇ ಇಲ್ಲ ಅಂತ ಹೇಳೋ ಪರಿಸ್ಥಿತಿಯಲ್ಲೂ ನಾವು ಇಲ್ಲ. ಹಾಗಾದ್ರೆ ಒಟ್ಟಾರೆಯಾಗಿ ಜನರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ? ಖಂಡಿತ, ಈಗ ಸದ್ಯದ ಮಟ್ಟಿಗೆ ಕೋಸಿಕೋಡು ಅಥವಾ ಎಲ್ಲೆಲ್ಲಿ ಈ ರೋಗಗಳಿವೆ ಅಲ್ಲಿಗೆ ಹೋಗುವುದನ್ನು ನಿರ್ಬಂಧಿಸಬೇಕಾಗತ್ತೆ. ಅನಗತ್ಯವಾಗಿ ಹೋಗುವುದನ್ನು ಖಂಡಿತ ಮಾಡಬಾರದು. ಯಾವ ಜಾಗದಲ್ಲಿ ಈ ರೋಗ ಹರಡ್ತಾ ಇದೆ ಆ ಜಾಗಕ್ಕೆ ಹೋಗಿ ಬರುವುದು ಅಥವಾ ಅಲ್ಲಿಂದ ಬರುವುದು, ಎರಡನ್ನು ಒಂದ್ ಸ್ವಲ್ಪ ನಿಯಂತ್ರಿಸುವುದು ಖಂಡಿತ ಅಗತ್ಯ. ಹಾಗೂ ಎಲ್ಲಾ ಜ್ವರದ ಪ್ರಕರಣಗಳನ್ನು ಸಾಧಾರಣ ಜ್ವರ ಆಗಿರ್ಬೋದು ಅಂತ ನಾವೇ ಮನಸ್ಸಿನಲ್ಲಿ ಯೋಚಿಸುವ ಬದಲು ಹತ್ತಿರದ ವೈದ್ಯರಲ್ಲಿ ಸಂಪರ್ಕಿಸುವುದು ಖಂಡಿತ ಅಗತ್ಯ. ಈಗ ಇದರ ಜೊತೆ ಮಲೇರಿಯಾ ಮತ್ತೆ ಡೆಂಗ್ಯೂ ರೋಗಗಳು ಈಗ ಹೇಗೆ ನಿಯಂತ್ರಣದಲ್ಲಿ ಇದ್ದವ ಸರ್? ನಿಯಂತ್ರಣದಲ್ಲಿ ಸದ್ಯದ ಮಟ್ಟಿಗೆ ಇದ್ದೆ ಅಂತ ಹೇಳಿದ್ರು, ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದ ಮತ್ತೆ ಮಳೆ ಬರ್ತಾನೇ ಇದೆ. ಸೊ ಈ ರೀತಿ ಮಳೆ ಬಂದ ತಕ್ಷಣ ಇನ್ನೊಂದು ಒಂದೆರಡು ದಿವಸದಲ್ಲಿ ನಿಲ್ತದೆ ಅದು. ನಿಂತಾಗ ಒಂದಷ್ಟು ಜಾಗದಲ್ಲಿ ಮತ್ತೆ ನೀರ್ ನಿಲ್ತದೆ, ಮಾಡಿ ಮೇಲೆ ಇರ್ಬೋದು, ಮತ್ತೆ ಕಿಟಕಿಯಲ್ಲಿ ಸಜ್ಜದಲ್ಲಿರ್ಬೋದು, ಮನೆ ಮುಂದ್ಗಡೆ ಇರುವಂತ ಎಲ್ಲ ಕಸವರಾಸಿಗಳಲ್ಲಿರ್ಬೋದು, ಅಥವಾ ಮನೆ ನಮ್ಗೆ ಗೊತ್ತಿಲ್ಲದ ಸಾಕಷ್ಟು ಜಾಗದಲ್ಲಿ ನೀರ್ ನಿಲ್ಬಹುದು. ಅದರಲ್ಲಿ ಮತ್ತೆ ಸೊಳ್ಳೆ ಮೊಟ್ಟೆ ಇಟ್ಟು ಅದರಿಂದ ಸೊಳ್ಳೆ ಉತ್ಪತ್ತಿಯಾಗಿ ಮತ್ತೆ ಡೆಂಗು ಹರಡಬಾರದು ಅಂತ ಖಂಡಿತ ಇಲ್ಲ. ಅದಲ್ಲದೆ ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲೂ ಈ ಸಲ ಡೆಂಗು ರೋಗ ಜಾಸ್ತಿ ಆಗ್ತಾ ಇದೆ. ಹಾಗೂ ಮಲೇರಿಯಾ ಒಂದಷ್ಟು ಕಮ್ಮಿ ಇದ್ರೂ ಖಂಡಿತ ಮತ್ತೆ ಬರುವ ಸಾಧ್ಯತೆ ಇದೆ. ಈಗ ನಿಫಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮ ಆದ್ರೆ, ಮಲೇರಿಯಾಕ್ಕೆ ಡೆಂಗುಗೆ ಸಂಬಂಧಪಟ್ಟ ಮುಖ್ಯ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಸೊಳ್ಳೆಯನ್ನು ಬೆಳೆಯದಾಗೆ ನೋಡುದು, ಅಥವಾ ನಮ್ಮ ಮನೆಯ ಸುತ್ತಮುತ್ತಲು ಸೊಳ್ಳೆಯ ಸಂಖ್ಯೆ ಜಾಸ್ತಿ ಆಗದಾಗೆ ನೋಡುದು. ನೋಡ್ಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾನು ನೀವು ಸಾಕಷ್ಟು ಬಾರಿ ಮಾತಾಡಿದ್ದೇವೆ, ಹೆಚ್ಚಿನ ಅಂಶ ಜನರಿಗೆಲ್ಲ ಗೊತ್ತಿರಬಹುದು. ಆದ್ರೂ ಸ್ವಚ್ಛ ನಿಂತ ನೀರು ಮುಚ್ಚದೆ ಇದ್ರೆ ಸೊಳ್ಳೆಗೆ ಅಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಆಸ್ಪದ ಕೊಟ್ರೆ ಖಂಡಿತ ಅಲ್ಲಿ ಸೊಳ್ಳೆಗೆ ಮೊಟ್ಟೆ ಇಡ್ತದೆ, ಅದರಿಂದ ಸೊಳ್ಳೆ ಉಂಟಾಗ್ತದೆ. ಉಂಟಾದ ಸೊಳ್ಳೆಗಳು ರೋಗಿಗೆ ಕಚ್ಚಿ ಮತ್ತೆ ನಿರೋಗಿಗೆ ಕಚ್ಚಿದ್ರೆ ಖಂಡಿತ ಅವನಿಗೆ ರೋಗ ಬರುವ ಸಾಧ್ಯತೆ ಇರ್ತದೆ. ಒಳ್ಳೇದು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೇ, ಮುಖ್ಯವಾಗಿ ನಿಪಾ ವೈರಸ್ ಅದರಿಂದ ಬರುವ ಕಾಯಿಲೆ, ಹಾಗೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ರೋಗಗಳ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನಿಪಾ ವೈರಸ್ನ ಬಗ್ಗೆ ಮುನ್ನೆಚ್ಚರಿಕೆಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಹೈ. ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹೀ. ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪೆಹಲೆ ಸಾಫ್ ಕರೆ.